ಈ ಬೆಲೆ ಏರಿಕೆ ಟೈಮ್ನಲ್ಲಿ ಎಲ್ಲಾ ಖರ್ಚು ಕಡಿಮೆ ಮಾಡಬಹುದು. ಊಟ ತಿಂಡಿ ಖರ್ಚು ಕಡಿಮೆ ಮಾಡಕ್ಕಾಯ್ತದೇನ್ರಿ? ನಾನು ಅದೇ ಹೇಳೋಣ ಅಂತ ಬಂದೆ. ನಮ್ ಮನೇಲಿ ಗ್ಯಾಸ್ ತೀರೋಗ್ಬಿಟ್ಟಿದೆ. ಒಂದ್ 2 ಕೆಜಿ ಗ್ಯಾಸ್ ಸಾಲ ಕೊಡ್ತೀರಾ? ರೀ, ಅದೇನು ಹಾಲೋ ಸಕ್ಕರೆನೋ ಸಾಲ ಕೊಡಕ್ಕೆ? 2 ಕೆಜಿ ಗ್ಯಾಸ್ ಅದು. ಹಂಗಾರ್ ನಿಮ್ಗೆ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ಅವರು ಇಂಥ ಟೈಮ್ಗೆ ಅಂತೆಲ್ಲ 2 ಕೆಜಿ 5 ಕೆಜಿ ಸಿಲಿಂಡರ್ ಮಾಡಿದ್ದಾರೆ. ಇಂಥ ಎಮರ್ಜೆನ್ಸಿ ಟೈಮ್ನಲ್ಲಿ ಕೈಗ್ ಬರುತ್ತೆ. ಲಿಟಲ್ ಗ್ಯಾಸ್, ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರಬಾದ್, ಮೈಸೂರು. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳು, ಚಿಕಿತ್ಸೆಗೆ ತಗಲುವ ವೆಚ್ಚದ ವಿವರದ ಪ್ರದರ್ಶನ ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಕಾಯ್ದೆ ಅನ್ವಯ ಖಾಸಗಿ ಆಸ್ಪತ್ರೆಗಳ ನೋಂದಣಿ, ನವೀಕರಣ ಕಡ್ಡಾಯ. ತಪ್ಪಿದಲ್ಲಿ ದಂಡ, ಜೈಲು ಶಿಕ್ಷೆ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಹುಣಸೆಣ್ಣ ತಕ್ಕೊಂಡು ಪೂಜಾ ಸಾಮಾನ್ಯ ಹಿಂಗ್ ಉಜ್ತಾ ಕುಂತಿದೈ? ಮತ್ ಇನ್ನೇನಣ್ಣ ವಾರ ಒಪ್ಪತ್ತು ಅಂತ ಮಾಡ್ಬೇಡ್ವೆ? ಅಯ್ಯೋ ನೀ ಬಿಡವ, ಎಲ್ಲಾನು ಮಾಡ್ತಿದೈ. ಇದೇನ್ ದೀಪಾವಳಿ ಜೋರು ಅಂತ ಕಾಣಿಸ್ತದೆ. ದೀಪಾವಳಿ ಜೋರು ಕಣ್ಣಣ್ಣ, ಆದ್ರೆ ಎಲ್ಲಾ ದೇವ್ರು ವಾರಕ್ಕೊಂದ್ಸತಿ ತೊಳಿಬೇಕಲ್ಲ ಹುಣಸೆಣ್ಣು ಉಪ್ಪು ಹಾಕಿ, ಅದಕ್ಕೆ ಉಜ್ತಾ ಕುಂತೀವಿ. ಹಂಗೆ ನೋಡಿಲಿ ಎಲ್ಲಾ ದೀಪಗಳನ್ನು ಹೆಂಗ್ ತೊಳಿತಾ ಇದೀನಿ. ಚೆನ್ನಾಗದಕ್ಕವ ಅವೋ, ಹಂಗಿಯೇ ಒಸಿ ಸೊಳ್ಳ ಹಸು ಮನ್ಲಿ. ಅದ್ಯಾಕೆ ಅಲ್ವಕವ, ಮಣ್ಣಲ್ಲಿ ಮಾಡಿರೋ ಸೊಳ್ಳೆ ಹಚ್ಚಿದ್ರೆ ಒಳ್ಳೇದಲ್ವಾ? ಏ ಅದು ತಂದಿದೀನ್ ಕಣ್ಣಣ್ಣ, ನೀರಲ್ಲಿ ನೆನೆ ಹಾಕಿದೀನ್ ನೋಡು. ನೋಡ್ದಿ ನೋಡ್ದಿ, ಆ ಬಕೆಟ್ ತುಂಬಾ ಉನಿ ಹಾಕಿದೆ. ಏನ್ ಮನೆ ಪೂರ್ತಿ ಹಚ್ತೈ ಅಂತ ಕಾಣಿಸ್ತದೆ ದೀಪುವ. ಮತ್ ನೀವೆಲ್ಲ ಇಲ್ವೇ ನಂಗ್ ಸಹಾಯ ಮಾಡಕ್ಕೆ? ಬುಡವ ಇನ್ನೇನವ ಇಸೇಸ? ಇನ್ನೇನ್ ಇಸೇಸ, ಹೋಗೋಸಿ ಎಣ್ಣೆ ತರ್ಬೇಕು ದೀಪಕ್ಕೆಲ್ಲ. ಹ್ಞೂ ಕವ್ವ, ಒಳ್ಳೆ ಎಣ್ಣೆನೆ ತರಬೇಕು ಕಣ. ನಮ್ಮ ಸುಬ್ಬಣ್ಣ ಸಿಕ್ಕಿದ್ದ, ಅದೆಲ್ಲೋ ಬತ್ತೀನಿ ಆ ಪಕ್ಕದ ಬೀದಿಗೆ ಹೋಗಿ ಅಂತ. ಅದೆಲ್ಲ ಬತ್ತಿದ್ದಾನ ನೋಡು ಒಸಿ ಕಣ್ಣ ಬಿಟ್ಟು. ಅಲ್ಲಿ ನೋಡಲ್ಲಿ ನೀ ಕಣ್ಣು ಮುಚ್ಚಿದ್ಯಲ್ಲ, ಕಣ್ಣು ಬಿಡು ಒಸಿ, ಅಲ್ಲಿ ನೋಡಲ್ಲಿ ಬತ್ತಾ ಇಲ್ವಾ? ಓಹೋ ಬಾ ಸುಬ್ಬಣ್ಣ, ಏನಪ್ಪ ಅದೇನ ಇಸ್ಯ ಹೇಳ್ತಿದ್ಯಲ್ಲ. ಅದೇನಪ್ಪ ಅದು, ಬಿಡ್ಲಾರ್ದೆ ಕಣ್ಣು ಬಿಡ್ತಾ ಇದೆಯಲ್ಲ. ಅಯ್ಯೋ ನಾವು ಬತ್ತೀವಿ ಅಂದ್ರೆ ಜನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಿರ್ತಾರೆ. ನೀ ನೋಡಿದ್ರೆ ಕಣ್ಣೆ ಬಿಡ್ಲಾರ ಅಂತೀಯಲ್ಲ ನೀನು. ಅಲ್ಲ ಕಣ್ಣು ಸುಬ್ಬಣ್ಣ, ಒಸಿ ಪ್ಯಾಟ್ದಿ ಕೊಟ್ಟೋಗ್ಬಿಟ್ಟಿದ್ನಲ್ಲ, ತುಂಬು ದುಡೆಲ್ಲ ಕಣ್ಣಿಗೆ ಬಿದ್ದ್ಬಿಟ್ಟಿತ್ತು. ರಾತ್ರಿ ಏನ್ ಮಾಡಿದೆ ಅಂತ, ಒಸಿ ಕೈ ಎಣ್ಣೆಯ ಕಣ್ಣಿಗೆ ಬಿಟ್ಕೊಂಡು ಮನಿ ಕಂಡಿದ್ದಿ. ಒಸಿ ಕಡಿಮೆ ಆಯ್ತು ಅಂತನ್ನು, ಆದ್ರೂ ಒಸಿ ಕಣ್ಣು ಎಳದಂಗ ಆಯ್ತದೆ, ಚುಚ್ಚದಂಗ ಆಯ್ತೆ. ಪ್ಯಾಟೆ ದಿಕ್ಕಲ್ಲ ಅಣ್ಣ, ದೀಪಾವಳಿಗೆ ಅವ್ರೆಲ್ಲರೂ ಚೆನ್ನಾಗಿ ಬೈದು ಮನೆಯೆಲ್ಲಾನು ಸ್ವಚ್ಛ ಮಾಡಿಸಿರೋದು, ಅವಾಗ ಕಣ್ಣಿಗೆ ದುಮ್ ಹೇಳಂದಲ್ಲ. ಹಾಕೊಳ್ಳೋ ಎಣ್ಣೆ ವಸಿ ಜಾಸ್ತಿ ಹಾಕೊಂಡಿದ್ರೆ ಪೂರ್ತಿ ಆಗಿರೋದು, ಅದಕ್ಕೆ ಚೌಕಾಸಿ ಮಾಡಿ ಮಡಗಿದೀಯಾ? ಅಲ್ಲ ಕಮಲಕ್ಕ, ಹೋಗಿ ಹೋಗಿ ಇವನ ಹತ್ರ ಹೋಗ್ಬಿಟ್ಟು ಇವ್ ಇರೋ ಸೊಡ್ರಿಗೆಲ್ಲ ಇವನು ಎಣ್ಣೆ ತಂದಾನ ಇವನು, ಅದಕ್ಕೆ ನೋಡು ಗಾಣದವ್ರನ್ನ ಕರ್ಕೊಂಬಂದಿನಿ ನಾನು. ಈಗ ದೇಸಿರಿ ನ್ಯಾಚುರಲ್ಸ್ ಅಂತ ನಮ್ಮ ಕೆ ಆರ್ ನಗರದಲ್ಲಿ ಐತೆ, ಇವ್ರದ್ದು ನಂಜನಗೂಡು ತಾವ್ ಮಾಡವ್ರೆ, ಮಾರ್ಡಿನಾಗ ಮಾಡವ್ರೆ. ಇವ್ರ 3 ಜನ ಸ್ನೇಹಿತರು ಸೇರ್ಕೊಂಡ್ಬಿಟ್ಟು ನಮ್ಮ ಜನರಿಗೆ ಒಳ್ಳೆಯ ಗುಣಮಟ್ಟದ, ಹಾಗೇನೆ ಪರಿಸರಕ್ಕೆ ಆರೋಗ್ಯಕರವಾದಂಥದ್ದು, ಜೊತೆಗೆ ಪರಂಪರೆಯಲ್ಲಿ ಇರುವಂತಹದ್ದು ತಂತ್ರಜ್ಞಾನನ ಪುನಃ ಪರಿಚಯಿಸಬೇಕು ಅಂತ ದೇಸಿರಿ ನ್ಯಾಚುರಲ್ಸ್ ಅನ್ನೋ ಒಂದು ಸಂಸ್ಥೆಯನ್ನ ಹುಟ್ಟಾಕಿದ್ರು. ಇವರು ಮರದ ಗಾಣ ಎಳೆಯಕ್ಕೆ ಉಪಯೋಗಿಸೋದು ಎತ್ತುಗಳು. ಎತ್ತಿನ ಗಾಣದ ಯಶಸ್ವಿ ಯಾನ ಅಂತ ಒಂದು ಕಾರ್ಯಕ್ರಮ ಬಂದಿತ್ತು. ಆ ನವೀನ್ ಕುಮಾರ ನೋಡಪ್ಪ ಇವರೇನೆ. ಈಗ ನಮಸ್ಕಾರ ಹೇಳೋಣ ಬಸಿ ಕಣ್ಬಿಟ್ಟು ಇರವ. ನಮ್ಮ ಹಳ್ಳಿ ಜನ ನಿಂತಂಗೆ ನಮಸ್ಕಾರ ಹೇಳ್ಬಿಟ್ಟಾರವ. ಅಲ್ಲ ಬಂದವ್ರನ್ನ ಬಸಿ ಕಣ್ಬಿಟ್ಟು ನೋಡೋದಲ್ವೇ? ಅದಕ್ಕೆ ನೋಡ್ದಿ ಕಣ. ಈಗ ಒಸಿ ಆ ಪಡ್ಸಾಲ ಮೇಲೆ ಕೂರ್ಸು ನಮ್ ನವೀನ್ ಅಣ್ಣನ್ನ. ಒಬ್ಬರನ್ ಕೂರ್ಸಿದ್ರು ಆಯ್ತಾ? ಮಹೇಶ್ ಇವರು ನವೀನ್ ಕುಮಾರ್ ಅವರ ಸ್ನೇಹಿತರು. ಎಂ ಮಹೇಶ್ ಚಾಮರಾಜನಗರದವ್ರಲ್ವಾ ನೀವು? ಹೌದಣ್ಣ, ಚಾಮರಾಜನಗರದವರು. ಓಹೋಹೋ, ನಮ್ ಚಾಮರಾಜನಗರ ದಿಕ್ಕವರು, ನಮ್ ಕಾಡವರು. ಇವ್ರನ್ನ ನಾನು ಎಲ್ಲಿಂದ ಕರ್ಕೊಂಡ್ ಬಂದಿರ್ಬೋದು ಹೇಳಿ ನೀನ್ ನೋಡ. ಏನ್ ಪಾರಿನಿಂದ ಕರ್ಕೊಂಡ್ ಬಂದ್ಯಪ್ಪ? ಪಾರಿನಿಂದ ಅಂತೂ ಅಲ್ಲ, ಇನ್ನೆಲ್ಲಿಂದ ಕರ್ಕೊಂಡ್ ಬಂದಿರ್ಬೋದು. ಎಲ್ಲಿ ನನಗೇನ್ ಗೊತ್ತು, ನೀನು ಊರ್ ದಿರ್ಗ ಎಲ್ಲ ತಿರ್ಗಾಡ್ತಿರ್ತಿದ್ದಿ, ಅದೆಲ್ಲಿಂದ ಕರ್ಕೊಂಡ್ ಬಂದೆ? ಹೇಳ್ಬೋದು, ನೀನು ಒಂದ್ ಜಾಗಕ್ಕೆ ತಿರ್ಗಕ್ ಹೋಗಿದ್ದೆ, ಓದೆ ಬಂದೆ, ವಸಿ ಕಾಸ್ ಖರ್ಚಾಯ್ತು ಅಂತ ಊರೆಲ್ಲ ಹೇಳ್ಕೊಂಡು ಓಡಾಡ್ದೆ. ಎಲ್ಲಿಗೆ ಹೋಗಿದ್ದೆ ಹೋದ್ವಾರ ಹೇಳಿ ನೀನು? ಎಲ್ಲಿಯಪ್ಪ, ಅದೇನ ನೆಪ್ಪ ಆಯ್ತಿಲ್ವಲ್ಲ? ಒಂದ್ ಕಡೆ ಆದ್ರೆ ಹೇಳ್ತಾನೆ, ಮೈಸೂರಿನಲ್ಲಿ ವಸ್ತು ಪ್ರದರ್ಶನಕ್ಕೆ ಹೋಗ್ಬಿಟ್ಟು ಎಜ್ಜಿಮಿಸನು ಹೋಗುವಾಗ ಇದ್ ಮುಖ ಬರುವಾಗ ಇರ್ಲಿಲ್ಲ ಕಮಲಕ್ಕ. ಅಯ್ಯೋ, ನಂದು ಒಂದೇ ಬಣ್ಣ ಬಿಡು, ನಂದು ನಿಂದು ಸುಬ್ಬಣ್ಣ, ಒರಿಜಿನಲ್ ಕಲರ್ ಹೇಳ್ತಾ ಇರೋದು. ಚಾರೆ ಚಾರೆ ಏನಾಯ್ತು ಅಂತ ಮುಖದ್ದು ಅಳ್ಬಿಡ್ತೇನ ಮುಖ ಸುಬ್ಬಣ್ಣ ಖುಷಿ ಆಗದ. ಅಲ್ಲಿ ನೋಡ್ಲಿಲ್ವ, ಅಲ್ಲಿ ಎತ್ತಿನ ಗಾಣನ ಎಣ್ಣೆ ಕುಡ್ದು ಮುಕ್ತಂಗ ಮಾಡ್ತಿರೋ? ಓ, ನಮ್ ನವೀನಪ್ಪ ಹೇಳ್ದಲ್ಲಪ್ಪ, ಇರ್ಲಿಲ್ವ ಅವತ್ತು? ಅವ್ರನ್ನೇನೋ ಕಂಡಂಗ ಆಗ್ಲಿಲ್ವಲ್ಲ ಸುಬ್ಬಣ್ಣ, ಏನ್ ಮಾಡ್ತಿದ್ರು ಅವರು? ಅವ್ರಾ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೀನ್ ಬತ್ತಿ ಅಂತ ನೋಡ್ತಿದ್ರು. ಅಯ್ಯೋ, ಅದೇನ್ ಮೋಸಿ ಹೇಳಪ್ಪ, ನೀ ಒಗಟ್ ಮಾತಾಡ್ದಂಗ ಮಾತಾಡ್ಬೇಡ. ಇಂಥವ್ರು ಸುಮಾರು ಜನ ಬಂದ್ ಹೋಗಿರ್ಬೇಕಲ್ವ ಅಲ್ಲಿ? ಹೌದೌದು ಸರ್. ಅಲ್ಲಿ ಹೇಳಿ, ಈಗ ಅದೇನು ಈ ವರ್ಷ ದಸರಾ ವಸ್ತು ಪ್ರದರ್ಶನಕ್ಕೆ ಹೋಗ್ಬಿಟ್ರಿ ನೀವು? ನಮಗೆ ಒಂದು 3 ವರ್ಷದ ಹಿಂದೆ ಒಂದು ಕನಸಿತ್ತು, ಈ ಎತ್ತಿನಗಾಣ ಏನು 40 ವರ್ಷದ ಹಿಂದೆ ಕಣ್ಮರೆ ಆಗಿತ್ತು, ಅದನ್ನು ಇಡೀ ಪ್ರಪಂಚಕ್ಕೆ ನಾವು ತೋರಿಸ್ಬೇಕಾಗಿತ್ತು. ಯಾಕೆಂದರೆ ಅದರಲ್ಲಿರ್ತಕ್ಕಂಥ ಮೌಲ್ಯಗಳು, ಅದರಲ್ಲಿರ್ತಕ್ಕಂಥ ಪರಿಸರ ಪೂರಕವಾದಂಥ ಅಂಶಗಳು, ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಎಣ್ಣೆನಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು, ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡೋಂಥ ಎಲ್ಲ ಎಲಿಮೆಂಟ್ಸ್ ಇದರಲ್ಲಿ ಇರೋದ್ರಿಂದ, ಮತ್ತು ಹಳ್ಳಿನಲ್ಲಿ ಏನು ಒಂದು ಇವತ್ತೇನು ನಾವು ಮೈಗ್ರೇಷನ್ ಆಗ್ತಾ ಇದ್ದೀವಿ, ಪಟ್ಟಣಗಳಿಗೆ ವಲಸೆ ಹೋಗ್ತಾ ಇದ್ದೀವಿ, ಇದನ್ನೆಲ್ಲ ತಡೆಯಂಥದ್ದು ಎತ್ತುಗಳಿಗೆ ಮತ್ತೆ ನಮ್ಮ ಹಿರಿಯಕರು ಹೇಗೆ ಅವ್ರಿಗೆ ಕೆಲಸಗಳನ್ನ ಕೊಟ್ಟು ಅವುಗಳನ್ನ ಬದುಕಿಸ್ಕೊಳ್ತಾ ಇದ್ದಿದ್ದಂಥ ಪರಿ, ಮತ್ತೆ ಎಣ್ಣೆಕಾಳು ಯಾರ್ಯಾರು ಅಲ್ಲಲ್ಲೇ ಬೆಳೀತಾ ಇದ್ದೀವಿ, ಅಲ್ಲಲ್ಲೇ ಅದನ್ನು ಪರಿವರ್ತನೆ ಮಾಡುವಂಥ ಒಂದು ಪರಿ, ಮತ್ತೆ ಒಂದು ರೈತರಿಗೆ ಒಂದು ಅವರು ಬೆಳೆಯಂಥ ಬೆಳೆಗಳಿಗೆ ಒಂದು ಒಳ್ಳೆಯ ಬೆಲೆಯನ್ನು ಸಿಗುವಂಥದ್ದು, ಇದಿಷ್ಟು ಒಂದಿಷ್ಟು ನಾವು ಏನು 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ, ನಾವು ಮಾಡ್ತಾ ಇದ್ದೀವಿ, ನಿಮ್ಗಳ ಸಹಾಯದಿಂದ ಎಷ್ಟೊಂದು ಪ್ರಚಾರ ಪಡ್ಕೊಂಡಿದ್ದೀವಿ, ಬಾಯಿಂದ ಬಾಯಿ ಮಾತು ಮೂಲಕ ಭಾಳಷ್ಟು ಜನಕ್ಕೆ ತಲುಪಿದ್ದೀವಿ. ಈಗ ಒಂದು 3 ವರ್ಷದಿಂದ ಒಂದು ಕನಸು ಬಿತ್ತು ನನಗೆ, ಮಹೇಶ್ಗೆ, ಯೋಗೇಶ್ಗೆ, ನಾವು ಯಾಕೆ ಈ ಒಂದು ಪದ್ಧತಿನ ನಮ್ಮ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಲೈವ್ ಆಗಿ ಎಲ್ಲರಿಗೂ ಇದನ್ನು ತೋರಿಸಿ, ನಮ್ಮ ಮೈಸೂರು ಅಂದರೆ ರಾಜ ಮನೆತನದ ಒಂದು ಏನು ಒಂದು ಆಡಳಿತ ಅಥವಾ ಇಲ್ಲಿ ಪರಂಪರೆ, ನಮ್ಮ ಸಂಸ್ಕೃತಿ ಇದೆಲ್ಲ ತೋರಿಸೋಂಥದ್ದಿದೆ. ಇದು ಕೂಡ ಗಾಣಗಳು ಕೂಡ ಮುಂಚೆ ಒಂದು ಅದು ಒಂದು ನಮ್ಮ ಸಂಪ್ರದಾಯದ ಪದ್ಧತಿ, ಅದನ್ನು ಪ್ರಪಂಚಕ್ಕೆಲ್ಲ ತೋರಿಸ್ಬೇಕು ಅನ್ನೋದಕ್ಕೆ ಒಂದು ಜಾಗ ಯಾವುದು ಅಂತ ನಮಗೆ ಗೊತ್ತಾಗಿದ್ದು ಮೈಸೂರು ವಸ್ತು ಪ್ರದರ್ಶನ. ಸುಮಾರು ಕಳೆದ 4-5 ವರ್ಷದಿಂದ ನೋಡ್ತಾ ಇದ್ದಾಗ ಒಂದು 15-20 ಲಕ್ಷ ಜನ ಆ ಒಂದು 3 ತಿಂಗಳಲ್ಲಿ ಅಲ್ಲಿಗೆ ಬಂದು ನೋಡ್ಕೊಂಡು ಹೋಗ್ತಾರೆ ಅನ್ನೋಂಥದ್ದು ಒಂದು ವಿಷಯ ಗೊತ್ತಿತ್ತು. 2 ವರ್ಷ ಕೊರೋನಾದಿಂದ ಅದು ನಡೀಲಿಲ್ಲ, ದಸರಾ ವಿಜೃಂಭಣೆಯಿಂದ ವಸ್ತು ಪ್ರದರ್ಶನಗೂ ಆಗಲಿಲ್ಲ. ಈ ವರ್ಷ ನಾವು ಹಾಕಲೇಬೇಕು, ಇಲ್ಲಿ ಎಲ್ಲರಿಗೂ ಇದನ್ನು ಪರಿಚಯ ಮಾಡಬೇಕು, ಇದಿನ್ನೂ ಜೀವಂತವಾಗಿದೆ, ಇದನ್ನು ಕೂಡ ಮಾಡಿ ನಾವು ಒಂದು ಹಳ್ಳಿಗಳಲ್ಲಿ ಸುಭದ್ರವಾಗಿ ಒಂದು ಚಿಕ್ಕ ಜೀವನ ನಡೆಸ್ಬೋದು ಅನ್ನೋಂಥ ದೃಷ್ಟಿನ ಎಲ್ಲರಿಗೂ ಇದನ್ನು ಪರಿಚಯ ಮಾಡಿಸ್ಬೇಕು ಅನ್ನೋಂಥದ್ರಲ್ಲಿ ತುಂಬ ಶ್ರಮ ವಹಿಸಿ ಇಲ್ಲಿಗೆ ಬಂದಿದ್ದೀವಿ, ಗಾಣನ ಹಾಕಿದ್ದೀವಿ. ಇದು ಇಲ್ಲಿ ತನಕ ಬಂದಿರತಕ್ಕಂಥ ಏನು ಅಲ್ಲಿ ಜನಗಳು ನೋಡಿ ನಮಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ, ಅದು ಅಭೂತಪೂರ್ವವಾಗಿದೆ. ಇನ್ನ ಒಂದಿಷ್ಟು ವಿಷಯಗಳನ್ನ ಮಹೇಶ್ ಹಂಚ್ಕೊಂತಾರೆ. ಈಗ ಮಹೇಶ್ ಏನೋ ಕರ್ಕೊಂಡ್ ಬಂದಿದ್ರಿ, ಇನ್ನೊಬ್ಬ ಸ್ನೇಹಿತ ಯಾರು? ನನ್ನ ಇನ್ನೊಬ್ಬ ಸ್ನೇಹಿತ ಯೋಗೇಶ್. ಅವರು ಇವಾಗ ನಾವು ಮೊದಲು ತುಂಬ ಚಿಕ್ಕದಾಗಿದ್ದಂಥ ಸಂಸ್ಥೆಯಲ್ಲಿ ಎಲ್ಲರೂ ಒಂದೇ ಕಡೆ ಒಂದು 1 ವರ್ಷ ಕೆ ಆರ್ ನಗರದ ಅಡುಗನಹಳ್ಳಿಲೇ 1.5-2 ವರ್ಷ ಒಟ್ಟಿಗೆ ಇದ್ವು. ಸಂಸ್ಥೆ ಬೆಳೀತಿದ್ದಾಗೆ ನಾವು ಎಲ್ಲರೂ ತುಂಬ ಕಡೆ ನೋಡ್ಕೊಳ್ಳೋಂಥದ್ದಕ್ಕೆ ಸಮಯ ಕೊಡಬೇಕಾಯಿತು. ಆ ಕಾರಣದಿಂದ ಇವತ್ತು ಯೋಗೇಶು ಬೆಂಗಳೂರಲ್ಲಿರೋ ಒಂದು ಘಟಕನ ನೋಡ್ತಾ ಇದ್ದಾರೆ. ಅಲ್ಲಿಂದ ಕಾರಣಾಂತರದಿಂದ ಅವ್ರು ಬರೋಕ್ಕಾಗಲಿಲ್ಲ. ಆದ್ದರಿಂದ ನಾನು ನವೀನು ಸದ್ಯದ ಮಟ್ಟಿಗೆ ದಸರಾ ವಸ್ತು ಪ್ರದರ್ಶನದಲ್ಲಿ ಖುದ್ದಾಗಿ ನಿಂತು ಅದ್ರ ಬಗ್ಗೆ ಮಾಹಿತಿಗಳನ್ನ ಸಾರ್ವಜನಿಕರಿಗೆ ಬಂದಂಥ ಎಲ್ಲರಿಗೂ ಕೊಡೋದಕ್ಕೆ ನಿಂತ್ಕೊಳ್ಳೋಣ ಅಂತ ಹೆಚ್ಚು ಕಮ್ಮಿ 10 ದಿನದಿಂದ ಇಲ್ಲೇ ಉಳ್ಕೊಂಡಿದ್ದೀವಿ. ಚಂದ್ರಣ್ಣ, ನೀನು ನೋಡಿದ್ಯ ಅವ್ರನ್ನ? ನಾನು ನವೀನ್ ಅಣ್ಣನ್ ಮಾತಾಡ್ಸ್ಕೊಂಡ್ ಬಂದ್ಮೇಲೆ ಇವ್ರನ್ ಮಾತಾಡ್ಸಿರೋದಿಲ್ವಾ? ಮಾತಾಡಿಸ್ದಿ ನನಗೆ ಹೊಸಿ ಹಂಗೆ ಮಂದ. ಈಗ ನವೀನ್ ಅಣ್ಣ ಅಲ್ಲಿ ಯಾರೆಲ್ಲ ಬಂದಿದ್ರು, ಏನ್ ಹೊಸಿ, ಏನ್ ಗಮನಿಸಿದ್ರಿ, ಜನ ಹೆಂಗಿನ ಇದನ್ನ ನೋಡ್ತಾ ಇದಾರೆ, ಇಷ್ಟಪಡ್ತಾ ಇದಾರೆ? ಇದು ಈಗ ನಮ್ಗೆ ಹೊಸ ತರ ಅನುಭವ. ಇದು ನಮ್ಮ ಗಾಣಕ್ಕೆ ಬರ್ತಾ ಇದ್ರು, ಗಾಣಕ್ಕೆ ಅಂತಾನೆ ಬರ್ತಾ ಇದ್ರು. ಇಲ್ಲಿ ಬರ್ತಾರೆ ಜನ ಗಾಣ ನೋಡೋಕ್ಕೆ ಅಂತ ಅಷ್ಟೇ ಅಲ್ಲ, ಅಲ್ಲಿ ಬರ್ತಕ್ಕಂಥವ್ರು ಇಲ್ಲಿ ಎಷ್ಟೋ ಬಟ್ಟೆ ಬರಿಗಳು ಖರೀದಿ ಮಾಡೋಂಥವ್ರು ಬರ್ತಾಯಿದ್ದಾರೆ, ಒಳ್ಳೊಳ್ಳೆ ಫುಡ್ಡು ಜಾಯಿಂಟ್ ಇಲ್ಲು ಈ ಥರದ್ದು ಆಟ ಆಡೋದು ಈ ಥರದ್ದೆಲ್ಲ ಇದೆ. ಇದ್ರ ಮಧ್ಯೆ ಇದೇನೋ ಹೊಸ ಥರ ಹೊಸ ಅನುಭವ ಜನಗಳಿಗೆ. ಮಕ್ಕಳುಗಳು ಈಗ ಜಾಯಿಂಟ್ ವೀಲ್ ಕೂರೋದಕ್ಕೆ ಹೋಗ್ತಾರಲ್ಲ, ಆ ಥರ ನಮ್ಮ ಹತ್ರ ಬಂದು ಮಕ್ಕಳುಗಳು ಅವ್ರ ಅಪ್ಪ ಅಮ್ಮನ ಅಪ್ಪ ಇದ್ರ ಮೇಲೆ ಕೂರಿಸು ಅನ್ನೋಂಥದ್ದು ಕೇಳೋಂಥದ್ದು ಇರ್ಬೋದು, ಇದೇನೋ ಆಟದ್ದು ಏನೋ ಒಂದು ಸಾಮಾನು ಅಂತ ಹಲವಾರು ವಯಸ್ಸಿನವ್ರಿಗೆ ಇದು ಬೇರೆ ಬೇರೆ ಆಯಾಮದಲ್ಲೇ ಕಾಣ್ತಾ ಇದೆ. ಮಕ್ಕಳಿಗೆ ಇದು ಜಾಯಿಂಟ್ ವೀಲ್ ಥರ ಕಾಣ್ತಾ ಇದೆ, ಎಷ್ಟೊಂದು ಜನ ಗಾಣಿಗರಿಗೆ ಇದು ದೇವರ ಸ್ವರೂಪವಾಗಿ ಕಾಣ್ತಾ ಇದೆ. ಯಾಕೆ ಅಂದರೆ ನಾನು ಆಗಲೇ ಹೇಳಿದೆ, ಈ ಗಾಣದ ವೃತ್ತಿ ನಿಂತೋಗಿದೆ. ಆ ಸಮುದಾಯದವರು ಎಷ್ಟೊಂದು ಜನ ಇವತ್ತು ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇಲ್ಲ. ಅವ್ರುಗಳು ಬಂದು ಚಪ್ಪಲಿನ ಸೈಡ್ಗೆ ಬಿಟ್ಟು ನಿಂತು ನಮಸ್ಕಾರ ಮಾಡಿ ಅವರ ಮಕ್ಕಳಿಗೆ ನೆಕ್ಸ್ಟ್ ಜನ್ರೇಷನ್ ಅವ್ರಿಗೆ ನೋಡು ನಾವು ಇಂಥದ್ದು ಮಾಡ್ತಾ ಇದ್ವಿ, ತಾತ ಅಜ್ಜಿ ಈ ಥರದ್ದು ಮಾಡ್ತಾಯಿದ್ರು ಅನ್ನೋಂಥದ್ದನ್ನ ಪರಿಚಯಿಸೋದನ್ನ ನಾವು ಗಮನಿಸ್ತಾ ಇದ್ವಿ. ಅದು ಬಿಟ್ಟು ಎಷ್ಟೊಂದು ಜನ ಆಲ್ರೆಡಿ ಈಗ ಒಂದು ಏನು ಎಣ್ಣೆಗಳನ್ನು ಬಗ್ಗೆ ಸ್ವಲ್ಪ ತಿಳ್ಕೊಂಡಿರೋಂಥವ್ರು ತಿಳುವಳಿಕಸ್ತ್ರುಗಳು ಬಂದು, ಸರ್ ಇದು ಮಿಷಿನ್ಗಳಲ್ಲಿ ಕೂಡ ತೆಗಿತಾ ಇದ್ದಾರೆ, ನೀವು ಯಾಕೆ ಇನ್ನೂ ಎತ್ತಿನ ಗಾಣದಲ್ಲಿ ತೆಗಿತಾ ಇದ್ದೀರಾ, ಈ ಹಸುಗಳಿಗೆ ಈ ಎತ್ತುಗಳಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ಅನ್ನೋಂಥ ಪ್ರಶ್ನೆಗಳು. ಇದೇ ಮೊದಲನೇ ಬಾರಿಗೆ ನೋಡ್ತಾ ಇರೋರಿಗೆ ಆಶ್ಚರ್ಯ, ಇದೇನೋ ಇದು ಏನೋ ಒಂದು ಗಾಣ ಹಾಕೊಂಡಿದ್ದಾರೆ ಇಲ್ಲೆಲ್ಲ ಬಂದು ಏನೋ ಮಾಡ್ತಾ ಇದ್ದಾರಲ್ಲ ಅನ್ನೋಂಥದ್ದು, ಬಂದು ಹತ್ರ ಬಂದು ಅದನ್ನ ಬಗ್ಗೆ ಕೇಳಿ ತಿಳ್ಕೊತಾ ಇದ್ದಾರೆ. ಎಷ್ಟೋ ಜನ ಯೂಟ್ಯೂಬರ್ಸ್ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬರ್ಸ್ಗಳು ಸ್ಟಾರ್ಟ್ ಆಗಿದ್ದಾರೆ, ಅವ್ರುಗಳು ಬಂದು ಇದನ್ನು ಶೂಟ್ ಮಾಡಿ ನಮಗೆ ಜಾಸ್ತಿ ಸಬ್ಸ್ಕ್ರೈಬರ್ಗಳು ಮಾಡ್ಕೋಬೇಕು, ಇದನ್ನು ಜಾಸ್ತಿ ಜನಗಳಿಗೆ ತಲುಪಿಸ್ಬೇಕು ಅನ್ನೋಂಥ ವಿಚಾರದಲ್ಲಿ ಮುಂಚೂಣಿಲಿ ದಿನ ಒಬ್ಬರು ಬರೋಂಥದ್ದು ಕೇಳೋಂಥದ್ದು ಈ ಥರ ಗಮನಿಸ್ತಾ ಇದ್ವಿ. ಅಂದ್ರೆ ಅಲ್ಲಿ ನೀವು ಎತ್ತನ್ನ ಕರ್ಕೊಂಡು ಬಂದ್ಬಿಟ್ಟಿದ್ದೀರಾ? ಹೌದಮ್ಮ, ನಮ್ಮಲ್ಲಿ ಪ್ರದರ್ಶನಕ್ಕೆ ನಮ್ಮಲ್ಲಿ ಸುಮಾರು 20 ಎತ್ತುಗಳಿದೆ ಅಡಗನಹಳ್ಳಿ ಘಟಕದಲ್ಲಿ. ಅಲ್ಲಿಂದ ನಂದಿ ಮತ್ತೆ ಶಿವ ಅಂತ ಎರಡು ಎತ್ತುಗಳನ್ನ ಕರ್ಕೊಂಡು ಬಂದಿದ್ದೀವಿ. ಈ ನಂದಿ ಶಿವ ಅದು ಸ್ಟೋರಿ ಹೇಳ್ಬೇಕಂದ್ರೆ, ಇವ್ರುಗಳು 5 ವರ್ಷದಿಂದೆ ಕಟಕರ ಪಾಲಾಗಿತ್ತು, ಅದನ್ನ ಕಾಪಾಡ್ಕೊಂಡು ಬಂದು ಗೋಶಾಲೆಯಲ್ಲಿ ಇಟ್ಕೊಂಡಿದ್ರು. ಅವುಗಳನ್ನ ನಾವು ತಗೊಂಡು ಬಂದು ನಮಗೆ ಅಲ್ಲಿ ಗೋಶಾಲೆಯಲ್ಲಿ ನಮಗೆ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಟ್ರು. ನಾವು ತಗೊಂಡು ಬಂದು ಅವುಗಳನ್ನ ಕೆಲಸದಲ್ಲಿ ಎಂಗೇಜ್ ಮಾಡಿದ್ವಿ. ಅವಾಗ ನಾವು ತಗೊಂಡು ಬಂದಾಗ ಹೌದು ನಾವು ಇದನ್ನು ಸಾಕ್ಬಿಡ್ತೀವಿ ಚೆನ್ನಾಗಿ ಅಂತ ಹೇಳ್ತಾ ಇದ್ವಿ. ಇನ್ಫ್ಯಾಕ್ಟ್ ಅದು ತಪ್ಪು ಅಂತ ನಮಗೊಂದು 3 ವರ್ಷ ಆದಮೇಲೆ ಗೊತ್ತಾಯಿತು. ಶುರು ಮಾಡಿದ 3 ವರ್ಷದಲ್ಲಿ ನಾವು ಅವುಗಳು ಸಾಕ್ತಾ ಇಲ್ಲ, ಅವುಗಳು ನಮ್ಮನ್ನು ಸಾಕ್ತಾ ಇದ್ದಾವೆ ಅನ್ನೋಂಥದ್ದು ವಿಚಾರ ನಮಗೆ ಮನವರಿಕೆ ಆಯಿತು. ಹಿರಿಯರು ಏನು ನಮ್ಮ ಹಿಂದಿನ ತಲೆಮಾರಿನವ್ರುಗಳು ಏನು ನಡ್ಸ್ಕೊ ಬರ್ತಾಯಿದ್ರು ಕೃಷಿನಲ್ಲಿ ಹಸುಗಳನ್ನ ಎತ್ತುಗಳನ್ನ ಇವುಗಳನ್ನ ಬಳಸ್ಕೊಂಡು ಅದಕ್ಕೆ ಏನು ಹೇಳ್ದೇ ನಡೆಸ್ತಾಯಿದ್ರು. ಎತ್ತುಗಳಿಂದ ಕೂಡ ಎಕಾನಮಿ ಜನ್ರೇಟ್ ಆಗುತ್ತೆ ಅನ್ನೋಂಥದ್ದನ್ನ ಹೇಳಲಿಲ್ಲ. ಬಟ್ ಇಲ್ಲಿ ಎತ್ತುಗಳು ಎಕಾನಮಿನೂ ಜನ್ರೇಟ್ ಮಾಡುತ್ತೆ, ಎಕಾಲಜಿನೂ ಕಾಪಾಡ್ತಾ ಇದೆ, ಮನುಷ್ಯರು ನಮ್ಮ ಆರೋಗ್ಯನೂ ಕಾಪಾಡ್ತಾ ಇದೆ. ಇಷ್ಟು ಮಹತ್ವ ಇರತಕ್ಕಂಥದ್ದು ಇತ್ತೀಚೆಗೆ ಕಣ್ಮರೆ ಆಗಿದೆ. ಹಾಗಾಗಿ ನಾವು ಇಲ್ಲಿ ಬಂದು ಈ ಗಾಣನ ಹಾಕೋದು ಅಷ್ಟು ಈಸಿ ಇಲ್ಲಮ್ಮ, ತುಂಬ ಅದಕ್ಕೆ ಪ್ರಯತ್ನ ಮಾಡಿದ್ವಿ, 6 ಜನದ್ದು ಎಫರ್ಟ್ ಇದೆ ಇದರಲ್ಲಿ. ಆದರೆ ಈಗ ನಾವೇನು ಮಾಡ್ತೀವಿ, ಮನೇಲಿ ಕೆಲಸ ಜಾಸ್ತಿ ಆದರೆ ಗಾಣದೆತ್ತಂಗೆ ದುಡಿಬೇಕಪ್ಪ ಈ ಮನೇಲಿ ಅಂತ ಹೇಳ್ತೀವಿ ಅಲ್ವಾ, ಅದಕ್ಕೆ ಅದು ಎತ್ತುಗಳಿಗೆ ತೊಂದರೆ ಆಗಲ್ವಾ ಅಂತ. ಎತ್ತುಗಳಿಗೆ ಏನಾಗುತ್ತೆ ಅಂದರೆ, ಈಗ ನಾವು ಏನು ನಾವು ಮನುಷ್ಯರಿದ್ದೀವಿ ಅಥವಾ ಯಾವುದೇ ಒಂದು ಪ್ರಾಣಿ ಪಕ್ಷಿಗಳು ಏನಿದೆ ಅವುಗಳದೇ ಒಂದು ಪರ್ಪಸ್ ಇರುತ್ತೆ, ಪರ್ಪಸ್ಸು ಅವುಗಳು ಸರ್ವ್ ಮಾಡಬೇಕು. ಈಗ ಯಂಗ್ ಏಜಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು, ಒಂದು 60-70 ಆದಮೇಲೆ ಎಲ್ಲೋ ಒಂದು ಕಡೆ ರೆಸ್ಟ್ ಹೋಗ್ಬೇಕು ಅಂತ. ಅದೇ ಥರ ಎತ್ತುಗಳು ಒಂದು ಪರ್ಪಸ್ ಇದೆ, ಅವುಗಳು ದುಡಿಬೇಕು ಚೆನ್ನಾಗಿ ತಿನ್ನಬೇಕು, ಇದು ಪರ್ಪಸ್ಸು. ಸೊ ಆ ಪರ್ಪಸ್ಸನ್ನು ನಾವು ಈಗ ಸರ್ವ್ ಮಾಡ್ತಾ ಇದ್ದೀವಿ. ಈಗ ನೀವು ಯಂಗ್ ಎತ್ತುಗಳನ್ನ ನೀವು ಹಾಗೆ ಬಿಟ್ಟರೆ, ಯಂಗ್ ಎತ್ತುಗಳು ಓರಿಗಳನ್ನ ಹಾಗೆ ಬಿಟ್ಟರೆ ಅವುಗಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. 500 ಕೆಜಿಯಿಂದ 1000 ಕೆಜಿದಂಗಿರುತ್ತೆ, ಅವುಗಳನ್ನ ಹಿಡಿಯೋದಕ್ಕೂ ಆಗೋದಿಲ್ಲ ನಾವು. ಸೊ ಅವುಗಳು ಚೆನ್ನಾಗಿ ಕೆಲಸ ಮಾಡಬೇಕು, ಚೆನ್ನಾಗಿ ಅವು ತಿನ್ನಬೇಕು. ಸೊ ಇದು ಪದ್ಧತಿ ಆಯ್ತಾ. ಈಗೇನಾಗ್ತಾ ಇದೆ, ಬಿಕಾಸ್ ಆಫ್ ದ ಇಂಡಸ್ಟ್ರಿಯಲೈಸೇಷನ್ ಮೆಕ್ಯಾನೈಸೇಷನ್, ಇವುಗಳಿಗೆ ಹಸುಗಳಿಗೆ ಎತ್ತುಗಳಿಗೆ ಕೆಲಸ ಇಲ್ಲ ಭೂಮಿಗಳಲ್ಲಿ. ಏನಾಗ್ತಾ ಇದೆ, ವರ್ಷ ಪೂರ್ತಿ 12 ತಿಂಗಳೂ ಅದಕ್ಕೆ ನಾವು ಮೇವಾಕಿ ಸಾಕಷ್ಟು ಶಕ್ತಿ ನಮಗಿಲ್ಲ. ನಾವೇನು ಮಾಡ್ತಾ ಇದ್ದೀವಿ, ಅವುಗಳನ್ನ ಮೂಲೆ ಗುಂಪು ಮಾಡ್ತಾ ಇದ್ದೀವಿ ಅಥವಾ ಅವುಗಳನ್ನ ಕಸಾಯಿ ಖಾನೆಗಳಿಗೆ ಹೋಗ್ತಾ ಇದೆ, ಒಂದಿಷ್ಟು ಬೇರೆ ಬೇರೆ ರೀತಿ ಬೀಡಾಡಿ ಥರ ಆಚೆ ಈಚೆ ಓಡಾಡ್ಕೊಂಡಿದ್ದವು. ಸೊ ಯಂಗ್ ಏಜ್ಗಳಂತವು, ಈಗ ನಾನು ಹೇಳಿದೆ ಶಿವ ನಂದಿ 5 ವರ್ಷದಿಂದ ಬಂದು ಅವುಗಳನ್ನ ನೀವು ನೋಡಿದ್ರಲ್ಲ ಅಲ್ಲಿ ನಮ್ಮ ವಸ್ತು ಪ್ರದರ್ಶನದಲ್ಲಿ ಎಷ್ಟು ಯಂಗ್ ಆಗಿದ್ದಾವೆ, ಎಷ್ಟು ಆ್ಯಕ್ಟಿವ್ ಆಗಿದ್ದಾವೆ. ಅವುಗಳು ಇನ್ನೂ ಬಹಳಷ್ಟು ವರ್ಷ ಸರ್ವಿಸ್ ಕೊಡ್ತವೆ. ಅವುಗಳನ್ನೆಲ್ಲ ನಾವು ಅಬಂಡೆಂಟ್ ಥರ ಅಲ್ಲಿ ಇಲ್ಲಿ ಕಟಕರು ಕೊಡೋದು ಈ ಥರದ್ದೆಲ್ಲ ಆಗ್ತಾ ಇದೆ. ಸೊ ಅವುಗಳಿಗೆ ಬರೋ ದಿನಗಳಲ್ಲಿ ಕೆಲಸ ಕೊಟ್ಟು ಅವುಗಳನ್ನ ಒಂದು ಕೆಲಸದಲ್ಲಿ ಎಂಗೇಜ್ ಮಾಡಿ ಮುಂದಕ್ಕೆ ತೊಗೊಂಡೋಗ್ಬೋದು ಅನ್ನೋಂಥದ್ದನ್ನ ಡೆಮಾನ್ಸ್ಟ್ರೇಷನ್ ಮಾಡದೇ ಈ ಒಂದು ವಸ್ತು ಪ್ರದರ್ಶನದಲ್ಲಿ ನಾವು ಇಟ್ಟಿರ್ತಕ್ಕಂಥ ಥೀಮ್ ಅಮ್ಮ. ಈಗ ನೀನು ಒಳ್ಳೆ ಪ್ರಶ್ನೆಯ ಕೇಳಿದೆ ನಮ್ಮ ನವೀನ್ ಅಣ್ಣಂಗೆ, ಗಾಣದ ತಂಗೆ ದುಡಿಯೋದು ಅಂತ. ನೀನು ಅದನ್ನೇ ಮಾಡ್ತಿದ್ದೈ, ಆದ್ರೆ ಎತ್ತು ಅಂತಂದ್ರೆ ನಮ್ಮ ಹಳ್ಳಿ ಜನಕ್ಕೆ ದುಡಿಯೋ ಪ್ರಾಣಿ ಅಷ್ಟೇ ಅಲ್ಲ ಕವ್ವ, ಬಸವಣ್ಣ ಅಂತ ಕರೀತಾರೆ. ಅದಕ್ಕೆ ಒಂದು ಒಂದು ಸಾಲ್ ಬತ್ತದೆ ಇಲ್ಲಿ ನಮ್ಮ ಜನಪದದಲ್ಲಿ, ಎತ್ತು ಅನ್ನಬಹುದೇ ಎಡಚೋರಿ ಬಸವಣ್ಣನ ಅಂತ. ಎತ್ತು ಅಷ್ಟೇ ಅಲ್ಲ, ಅದು ಬಸವಣ್ಣ ನಮಗೆ ದೇವ್ರು ಅಲ್ವವ್ವ. ಅದಕ್ಕೆ ಒಂದು ಅದ ನಂಗೆ ಸಾಲು ಮರ್ತೋಯ್ತದೆ ಕವ್ವ. ಅದಕ್ಕೆ ಇದು ತುಂಬಿದ ಒಳೆಯಾಗೆ ಕೊಂಬು ಕಾಣಿಸುತ್ತಾವ, ಇಂಬುಳ್ಳ ಇಳಿಲ ಬಸವಣ್ಣ ಬರುವಾಗ ಗಂಗೆದ್ದು ಕೈಯ ಮುಗಿದಾಳು ಅಂತ. ಎಷ್ಟು ಚೆನ್ನಾಗದೆ ಅಂತಂದರೆ ಅದು ಆ ಬಸವಣ್ಣ ಒಳೆಯಲ್ಲಿ ತೇಲ್ಕೊಂಡು ಬರ್ತಾ ಇರಬೇಕಾದ್ರೆ ಕೊಂಬು ಮಾತ್ರ ಕಾಣಿಸ್ತಾ ಇರ್ತದೆ. ಆ ಕೊಂಬು ಹೆಂಗೆ ಕಾಣಿಸ್ತಾ ಇದೆ ಅಂತಂದರೆ ಹಂಗೆ ನದಿ ಎರಡು ಪಾಲು ಆಯ್ತಿರ್ತದಲ್ಲ ಬಾಬ, ಆ ಎರಡು ಪಾಲು ಆಯ್ತಿದ್ದಾಗ ಆ ಇಣಿಲಿರ್ತದಲ್ಲವ, ಆ ಇಣಿನಲ್ಲಿ ಆ ಎರಡು ಭಾಗ ಆಗಿ ಮತ್ತೆ ಜೋಡಿಸ್ಕತ್ತದಲ್ಲವ, ಗಂಗೆನೇ ಎದ್ದು ನಮ್ಮ ಬಸವಣ್ಣಂಗೆ ಕೈ ಮುಗಿತಾ ಇದ್ದಾಳನೋ ಅಂತ ಅಂದಂಗೆ ಎಷ್ಟು ಚೆನ್ನಾಗಿ ವರ್ಣಿಸೋರೆ ಗೊತ್ತವ್ವ. ಹಾಗಾಗಿ ಸಾಕು ಪ್ರಾಣಿಗಳು ನಮ್ಮ ಅಗತ್ಯಕ್ಕೂ ಹೌದು, ಅದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಗೆ ಅದು ವರ. ನವೀನ ಚೆನ್ನಾಗಿ ಹೇಳಿದಾಗಿ ಒಳ್ಳೆ ವಿಷಯ ಹೇಳಿದ್ರು ನಮ್ ನವೀನಣ್ಣ. ಅದೇನೋ ನಮ್ಮ ಸುಬ್ಬಣ್ಣ ಗುನುಗ್ತಾ ಇದೆ, ಅದೇನು ಹೇಳಪ್ಪ? ಏನಿಲ್ಲಪ್ಪ, ಮಹೇಶಣ್ಣ ಏನೋ ಹೇಳಕ್ ಬಾಯಿ ತೆಗೆದ್ರು. ನೀನು ಗಂಗೆ ಕತೆ ಹೇಳಕ್ ಶುರು ಮಾಡ್ಬಿಟ್ಟಿಲ್ಲ, ಮುಳುಗ್ಬಿಟ್ರು ಕೇಳ್ತಾ ಬಾಯಿ ಮುಚ್ಚಿಲ್ಲ. ಹೆಂಗ್ ಶುರು ಆಯ್ತು, ಏನ್ ಸವಾಲ್ಗಳಿತ್ತು ನಿಮ್ಗೆ ಈ ತರದ್ ಮಾಡ್ಬೇಕು ಅಂದಾಗ? ಅದಕ್ಕೂ ಮೊದ್ಲಣ್ಣ ಇವರು ತುಂಬಾ ಮರ್ತೈತೆ ಮರ್ತೈತೆ ಅಂತ ಹೇಳ್ತಾರೆ. ನೀವು ಸದ್ಯಕ್ಕೆ ಉಚ್ಚೆಳ್ಳೆಣ್ಣೆ ಒಂಚೂರು ಯೂಸ್ ಮಾಡೋದು ಜಾಸ್ತಿ ಮಾಡಿ, ಒಂದ್ ಸ್ವಲ್ಪ ಬುದ್ಧಿ ಚುರುಕಾಯ್ತ, ಹಂಗು ಒಂದ್ ಸ್ವಲ್ಪ ಜ್ಞಾಪಕಗಳು ಎಲ್ಲ ಜ್ಞಾಪಿಸ್ಕೊತೀರ ಎಲ್ಲ. ಅದ್ರ ಜೊತೆ ನಮಗೆ ಬಂದಂತ ಸವಾಲ್ಗಳು ಇದರಲ್ಲಿ ನಾವು ಸಂಸ್ಥೆ ಕಟ್ಟಿದ್ ಒಂದ್ ಸವಾಲ್ ಆದ್ರೆ ನಮ್ ಕನಸಲ್ಲಿ ಇದನ್ನ ದಸರಾದಲ್ಲಿ ಮೂರು ಜನ ಕದಂಗ್ ಒಂದೇ ಕನಸು ಬಿದ್ಬಿಡ್ತು ಅಂತ ಒಟ್ಟಿಗೆ ಮಲಗಿದ್ರು. ಒಂದೇ ಕಂಪ್ನಿಲಿ ಮೂರ್ ಜನನು ಕೆಲಸ ಮಾಡ್ತಾ ಇದ್ವು. ನಮಗ್ ಸಿಕ್ತಿದ್ ಟೈಮ್ ಊಟ ತಿಂಡಿ ಟೈಮಲ್ಲಿ ಮೂರ್ ಜನದ್ದು ಒಂದೇ ವಿಚಾರಧಾರೆಗಳಾಯ್ತು. ಇದು ಮೂರ್ ಜನನು ಮಾತಾಡಿದಾಗ ಸಾಮಾನ್ಯವಾದ ಅಂಶ ಇದ್ದಿದ್ದು ನಮ್ಮ ಮೂರ್ ಜನಕ್ಕೂ ವ್ಯವಸಾಯದ ಬಗ್ಗೆ. ಸೊ ಕೆಲ್ಸದಲ್ಲೇ ಇತ್ಕೊಂಡು ಮಾಡಿದ್ರೆ ಆಗಲ್ಲ, ಅಲ್ಲೂ ಮಾಡೋಕ್ಕಾಗಲ್ಲ ಇಲ್ಲೂ ಮಾಡೋಕ್ಕಾಗಲ್ಲ, ಎರಡಲ್ಲೊಂದು ಮಾಡ್ಕೋಬೇಕು. ಎರಡು ದೋಣಿ ಮೇಲೆ ಕಾಲಿಡೋದು ಬೇಡ ಅಂತ 5 ವರ್ಷದಿಂದ ಒಂದೋಣಿ ಬಿಟ್ಬಿಟ್ಟು ಒಂದೋಣಿ ಇಟ್ಕೊಂಡು ಅದೇ ದೇಸರಿ ಸಂಸ್ಥೆ ಆಯಿತು. ಮೂರು ಜನನು ಒಟ್ಟಿಗೆ ಒಂದೇ ತಿಂಗಳಲ್ಲಿ ಕೆಲಸ ಬಿಟ್ವು 2017 ಅಕ್ಟೋಬರ್ ಟೈಮಲ್ಲಿ. ಕರೆಕ್ಟ್ ಆಗಿ 5 ವರ್ಷ ಆಯಿತು. ಇವಾಗ ನಮ್ದು 6ನೇ ವರ್ಷ ಆಯಿತು. ಸುಬ್ಬಣ್ಣ, ಈ ನಮ್ಮ ಮಹೇಶ್ ಅಣ್ಣಂಗುವೆ ನವೀನ್ ಅಣ್ಣಂಗುವೆ ಒಂದು ಪ್ರಶ್ನೆಯ ಕೇಳಲೇಬೇಕು. ಅದೇ ಇದೆಲ್ಲ ಕನಸುಗಳು ಬಿತ್ತು, ಕನಸಂತೆ ನಡ್ಕೊಂಡ್ವಿ, ಈಗ ಏನೋ ನಾವು ಚೆನ್ನಾಗಿವಿ ಅಂತ ಇವ್ರು ಮಾಡಕ್ ಹೊರಟ್ರಲ್ಲಪ್ಪ ಈ ಪಾರಂಪರಿಕ ಗಾಣ ಇಟ್ಕೊಂಡು ಈ ಊರ್ನವ್ರು ಏನಾದ್ರು ಅನ್ಲಿಲ್ವ ಇವ್ರಿಗೆ? ಅದೇಳಿ ನವೀನಣ್ಣ ಸ್ವಲ್ಪ ನಿಮ್ಮ ಊರ್ನಲ್ಲಿ ಹೇಳಿದ್ರು. ಊರ್ನಲ್ಲಿ ಏನಾಗ್ತಾ ಇತ್ತು, ನಾವು ಅವಾಗ ಕಾರಲ್ಲಿ ಬರ್ತಾ ಇದ್ವಿ, ತೋಟದಲ್ಲಿ ಏನೋ ಮಾಡ್ತಾ ಇದ್ವಿ, ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿರ್ಲಿಲ್ಲ. ಗಾಣ ತಂದು ಹಾಕಿದ್ಮೇಲೆ ಅವ್ರಿಗೆ ಗೊತ್ತಾಯ್ತು ಇದು ಗಾಣದ ಮೇಲೆ ಕೆಲಸ ಮಾಡ್ತಾ ಇದಾರೆ ಇವರು ಅಂತ. ಬಹಳಷ್ಟು ಜನ ಇವರು ಈ ತರ ಕಾರಲ್ಲಿ ಈ ತರ ಬಟ್ಟೆಗಳು ಹಾಕೊಂಡು ಬರ್ತಾರೆ, ಏನ್ ಮಾಡೋಕ್ಕಾಗುತ್ತೆ ಇವ್ರಿಗೆ ಅನ್ನಂಥದ್ದು ನಮ್ಮ ಮುಂದೆ ಹೇಳ್ತಾ ಇರಲಿಲ್ಲ. ನಾವೇನ ಇದು ಮಾಡ್ತೀವೋ ಡೈರೆಕ್ಟಾಗಿ ಏನು ಅನ್ಕೋತೀವೋ ಅಂತ. ಬಟ್ ಹಿಂದೆ ಭಾಳಷ್ಟು ಜನ ಹೇಳ್ತಾ ಇದ್ರು, ನಿಮ್ಮನ್ನು ನೋಡಿ ಆಸೆ ಮಾಡ್ತಾ ಇದ್ರು, ಗೇಲಿ ಮಾಡ್ತಾ ಇದ್ರು, ಇವ್ರು ಏನು ಮಾಡ್ತಾ ಇದಾರೆ ಅಂತ. ಇವತ್ತು ಯಾರು ಅವತ್ತು ನಮ್ಮ ಹಳ್ಳಿ ಕಟ್ಟೆ ಮೇಲೆ ಜಗಲಿ ಮೇಲೆ ನಮ್ಮನ್ನು ಆಸೆ ಮಾಡಿದ್ರು ಅಥವಾ ನಮ್ಮನ್ನು ಬೇರೆ ರೀತಿ ನೋಡ್ತಾ ಇದ್ರು? ಇವತ್ತು ನಮ್ಮನ್ನ ಹೋದ್ರೆ ಒಂದು ಗೌರವದಿಂದ ಕಾಣಂಥದ್ದನ್ನ ನೋಡ್ತಾ ಇದ್ವಿ. ಯಾಕೆ ಅಂದರೆ ನಾವು ಶುರು ಮಾಡಿದ್ದು ಒಂದು ಗಾಣದಿಂದ, ಇವತ್ತು ಸುಮಾರು ಒಂದು 7 ಗಾಣಗಳು ಅಡಗ್ನಳ್ಳಿ ಘಟಕದಲ್ಲಿ ಇದೆ. ಸುಮಾರು ನಾವು ಶುರು ಮಾಡಿದಾಗ ನಾನು ಮಹೇಶ್ ಯೋಗೇಶ್ ಜೊತೆಗೆ ಕೈ ಜೋಡಿಸಿದ್ದು ಕೃಷ್ಣಪ್ಪ ಮಹಾದೇವಣ್ಣ ಅಂತ. ಇವತ್ತು ಈ ಥರ ನಾವು ಒಂದು 30 ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ವಿ. ಹೆಚ್ಚಿನ ಪಾಲ್ನವರು ಮಹಿಳೆಯರೇ, 70%ಗಿಂತ ಹೆಚ್ಚಿನ ಪಾಲು ಮಹಿಳೆಯರೇ ಇಲ್ಲಿ ಕೆಲಸ ಮಾಡ್ತಾ ಇರೋದು. ನಮಗೆಲ್ಲ ಗೊತ್ತಿದೆ, ಒಬ್ಬ ಗಂಡಸು ಏನೋ ಒಂದಿಷ್ಟು ದುಡಿದ್ರೆ ಅದು ಮನೆಗೆ ಅಷ್ಟು ಪೂರ್ತಿ ದುಡ್ಡು ಹೋಗಲ್ಲ. ಅದೇ ಹೆಣ್ಮಗಳು ಏನಾದರೂ ದುಡಿತು ಅಂದರೆ ಅಷ್ಟು ಪೂರ್ತಿ ಮನೆಗೆ ಹೋಗುತ್ತೆ, ಸಂಸಾರಕ್ಕೆ, ಅವರ ಒಂದು ಮಕ್ಕಳ ಎಜುಕೇಷನ್ಗೆ, ಎಲ್ಲದಕ್ಕೂ ಒಳಿತಿಗೆ ಹೋಗುತ್ತೆ ಅದು. ಸೊ ಹಾಗಾಗಿ ಹೆಚ್ಚಿನ ಪಾಲು ಮಹಿಳೆಯರನ್ನೇ ನಾವು ಇಲ್ಲಿ ಎಂಪ್ಲಾಯ್ಮೆಂಟ್ ಮಾಡ್ಕೊಂಡಿದ್ದೀವಿ. ಪ್ಲಸ್ ನಮ್ಮಲ್ಲಿ ಈಗ 2ನೇ ಘಟಕ ಯೋಗೇಶ್ ಅವರ ತೋಟದಲ್ಲಿ ಮಾಗಡಿನಲ್ಲಾಗಿದೆ, ಅಲ್ಲೊಂದು 30 ಜನ. ಮತ್ತು ನಮ್ಮದೇ ಯಾವ ನಮ್ಮ ಎಣ್ಣೆಗಳು ನಾವು ಏನು ತೆಗಿತಾ ಇದ್ದೀವಿ ಇಷ್ಟು ಪರಿಶುದ್ಧವಾಗಿ, ಅಷ್ಟೇ ಅದು ಸುರಕ್ಷಿತವಾಗಿ ಗ್ರಾಹಕರ ಮನೆಗೆ ತಲುಪಬೇಕು ಅಂತ ಯಾವುದೇ ಮಧ್ಯವರ್ತಿಗಳನ್ನ ಇಟ್ಕೊಳ್ಳಿಲ್ಲ. ನಾವು ನೇರವಾಗಿ ಗ್ರಾಹಕರುಗಳಿಗೆ ಅವರ ಮನೆ ಮನೆ ಬಾಗಿಲಿಗೆ ನಾನು ಮಹೇಶು ಯೋಗೇಶು 3 ಜನನ ಸ್ಪ್ಲಿಟ್ ಮಾಡ್ಕೊತಾ ಇದ್ವಿ ಕೆಲಸನ. ಒಬ್ಬರು ಯಾವಾಗಲೂ ರೈತರ ಮನೇಲಿರ್ತಾ ಇದ್ವಿ, ಇನ್ನೊಬ್ಬರು ನಮ್ಮ ಪ್ರೊಡಕ್ಷನ್ ಯೂನಿಟ್ನಲ್ಲಿರ್ತಾ ಇದ್ವಿ, ಇನ್ನೊಬ್ಬರು ಗ್ರಾಹಕರ ಮನೆಗೆ. ಏನು ನಾವು ಪ್ರೊಡ್ಯೂಸ್ ಮಾಡ್ತೀವಿ, ಏನು ಪದಾರ್ಥ ತಗೊಬರ್ತೀವಿ, ಕನ್ವರ್ಟ್ ಮಾಡ್ತೀವಿ, ಅದನ್ನು ಗ್ರಾಹಕರು ತಲುಪಿಸ್ಬೇಕು. ಸೊ ಆ ದೃಷ್ಟಿನಲ್ಲಿ ಯಾವುದೇ ಮಧ್ಯವರ್ತಿಗಳು ಇಲ್ಲದೇ ಇವತ್ತು ಇಲ್ಲಿ ತನಕ ಸುಮಾರು 12,000 ಹೆಚ್ಚು ಗ್ರಾಹಕರು ನಮ್ಮ ಎಣ್ಣೆಗಳನ್ನು ಬಳಸಿದ್ದಾರೆ. ಸುಮಾರು 3-4,000 ಗ್ರಾಹಕರುಗಳು ತಿಂಗಳ ತಿಂಗಳ ಮಂತ್ಲಿ ನಮ್ಮ ಎಣ್ಣೆಗಳಿಗೆ ಪೂರ್ತಿ ಬದಲಾವಣೆಯಾಗಿ ನಮ್ಮ ಎಣ್ಣೆಗಳನ್ನ ಬಳಸ್ತಾ ಇರೋಂಥದ್ದು ನಮಗೆ ಖುಷಿ ಕೊಡ್ತಾ ಇರತಕ್ಕಂಥ ವಿಚಾರ. ಯಾಕೆ ಈ ಒಂದಿಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದೀನಿ ಅಂದರೆ, ಸವಾಲುಗಳ ಬಗ್ಗೆ ಆಗಲೇ ಮಾತಾಡ್ತಾ ಇದ್ವಿ ನಾವು. ಅವತ್ತು ಶುರು ಮಾಡಿದಾಗ 2017-18 ಎಣ್ಣೆಗಳು ನಮಗೆ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ನಮಗೆ ಸಿಗ್ತಾ ಇದ್ದಿದ್ದು 80 ರೂಪಾಯಿ ಬೆಲೆಗೆ. ನಾವು ಶುರು ಮಾಡಿದಾಗ ಮೊದಲನೇ ಬಾರಿ ನಮಗೆ ಕಡಲೆಕಾಯಿ ಎಣ್ಣೆ ನಾವು ಮಾರಾಟಕ್ಕೆ ಕ್ಯಾಲ್ಕುಲೇಟ್ ಮಾಡಿದಾಗ 325 ರೂಪಾಯಿ ಬಂದಿತ್ತು ಒಂದು ಲೀಟರ್ಗೆ. 80 ರೂಪಾಯಿ 325 ರೂಪಾಯಿ, 4 ಪಟ್ಟಿಗಿಂತ ಜಾಸ್ತಿ ಇತ್ತು. ಎಲ್ಲ ಸವಾಲುಗಳೇ, ನಾವು ಹಳ್ಳಿಲಿ ಬಂದು ಉಳ್ಕೊಳ್ಳೋದು ಸವಾಲು, ಅಲ್ಲಿ ಜನರನ್ನ ಎದುರಿಸೋದು ಸವಾಲು, ಅಲ್ಲಿ ಭೂಮಿಲಿ ಉಳ್ಕೊಳ್ಳೋದು ಸವಾಲು, ಯಾರಾದರೂ ಒಂದು ಇಬ್ಬರು ಹೆಚ್ಚಾಗಿ ಬಂದರೆ ನಮ್ಗೆ ಉಳ್ಕೊಳ್ಳೋಕೆ ಜಾಗ ಇರಲಿಲ್ಲ ಆಚೆ ಕಾರಲ್ಲಿ, ಇದೆಲ್ಲ ಸವಾಲುಗಳನ್ನೇ ಇತ್ತು. ಬಟ್ ಅವುಗಳನ್ನ ನಾವು ಪಾಸಿಟಿವ್ ಆಗಿ ಸ್ವೀಕಾರ ಮಾಡಿದ್ವಿ. ಯಾವುದನ್ನು ಇದ್ರ ನೆಗೆಟಿವ್ ಇದನ್ನು ಸೈಡ್ ಒಂದೇ ಒಂದು ಕಾರಣ ಇಟ್ಕೊಂಡು ನಾವು ಒಂದು ಬಿಟ್ಬಿಡೋಂಥ ಇದೆಯಲ್ಲ. ಸೊ ಹಲವಾರು ಕಾರಣಗಳಿಂದ ನಾವು ಯಾವುದನ್ನು ಬಿಟ್ಕೊಡಲಿಲ್ಲ, ಯಾಕೆಂದರೆ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋದಿತ್ತು. ಎರಡನೇದು, ಇನ್ ಕೇಸ್ ಏನಾದ್ರು ನಾವು ಈ ವೃತ್ತಿಯಿಂದ ನಿವೃತ್ತಿ ಹೊಂದಿದ್ರೆ, ಆಚೆ ಬಂದುಬಿಟ್ರೆ, ನಮ್ಮ ಥರ ಯುವಕರು ಇನ್ಯಾರ್ಯಾರು ಈ ಏನೋ ಒಂದು ಉದ್ದಿಮೆ ಮಾಡ್ತೀನಿ ಅಂತ ಬಂದವ್ರಿಗೆ ನೆಗೆಟಿವ್ ಎಕ್ಸಾಂಪಲ್ ಆಗಿ ಉಳ್ಕೊಂಬಿಡ್ತೀವಿ. ಅವನೇ ಫೇಲ್ ಆಗಿದ್ದಾನೆ, ನೀನು ಏನಕ್ಕೆ ಮಾಡ್ತೀಯಾ. ಯಾಕೆಂದರೆ ಈ ಸಮಾಜದಲ್ಲಿ ನಾವು ಬಹಳಷ್ಟು ನೋಡ್ತಾ ಇದ್ವಿ, ಬ್ಯಾಡ್ ಎಕ್ಸಾಂಪಲ್ಗಳನ್ನ ಇಟ್ಕೊಂಡು ಮುಂದಕ್ಕೆ ತರದೇ ಇರೋಂಥದ್ದೇ ಬಹಳಷ್ಟು ಇದ್ದಾಗ. ಸೊ ನಾವು ಇನ್ನೂ ಯಾರಿಗೂ ಬ್ಯಾಡ್ ಎಕ್ಸಾಂಪಲ್ ಆಗಿ ಉಳಿಬಾರ್ದು ಅನ್ನೋಂಥದ್ದು ಬಹಳಷ್ಟು ಸವಾಲುಗಳನ್ನ ಎದುರಿಸಿ ನಾವು ಮುಂದೆ ಬಂದು ಮಾಡಿದ್ವಿ. ಬಾಯಿ ಬಾಯಿ ಮಾತಿನ ಮೂಲಕ ಬಹಳಷ್ಟು ಜನ ಅವರವರೇ ಕರ್ಕೊಂಡು ಬರ್ತಾರೆ. ಈಗ ನಮ್ಮಲ್ಲಿ ಮಾರ್ಕೆಟಿಂಗ್ ಕಾಸ್ಟ್ 0 ನಮ್ಮಲ್ಲಿ ಹೇಳ್ಬೇಕಂದ್ರೆ. ಎಲ್ಲ ಈಗ ನೀವು ಬಳಸ್ತೀರಾ ಅಂದರೆ ನಿಮ್ಗೆ ಇಷ್ಟ ಆಗುತ್ತೆ, ನಿಮ್ಮ ಆರೋಗ್ಯದಲ್ಲಿ ವೃದ್ಧಿ ಆಗ್ತಾ ಇದೆ ಅಂತಂದರೆ, ಸೊ ನೀವು 4-5 ಜನ ಕೇಳ್ತೀರ, ಹೀಗೆ ಬೆಳೀತಾ ಹೋಗ್ತಾ ಇದೆ. ಈಗ ನವೀನನ್ನ, ನೀವು 80 ರೂಪಾಯಿ ಸಿಗ್ತಾ ಇದೆ ಅಂತ ಅಡುಗೆ ಎಣ್ಣೆಯ, ಇದಕ್ಕಿದ್ದಾಗೆ 325 ಮಾಡ್ಬಿಟ್ರಿ ಅಂದರೆ ನಿಮ್ಮದೇ ಬೇರೆ ಅದು ಅಡುಗೆ ಎಣ್ಣೆ ಅದು. ಈಗ ಜನ ಅದನ್ನು ಕೊಂಡ್ಕೊತಿದ್ರೆ ಹಳ್ಳೀಲಿ, ನಿಮಗೆ ನಗರದಲ್ಲಿ ಹೆಚ್ಚಿಗೆ ಲಾಭ ಸಿಗ್ತಾ ಇದ್ದು, ಅಥವಾ ನಮ್ಮ ಹಳ್ಳಿಯವರು ಇಲ್ಲ ನಮ್ಮ ಪೂರ್ವಜರು ಮಾಡ್ತಾ ಇದ್ದಿದ್ದು ಇದು ಒಳ್ಳೆಯದು ಅಂತ ಏನಾದರೂ ತಕ್ಕೊಂಡು ಮನೇಲಿ ಬಳಸ್ತಾ ಇದ್ದಾರಾ ಏನು? ಕಾಸ್ಟ್ ಬಗ್ಗೆ ಹೇಳೋದಾದರೆ ದೊಡ್ಡ ಸವಾಲೇನೇ ಇದು. ಪಟ್ಟಣಗಳಲ್ಲೇ ಜಾಸ್ತಿ ನಿಮಗೆ ಮಾರ್ಕೆಟು ಅನ್ನೋಂಥದ್ದು ನಮಗೆ ಭಾಳಷ್ಟು ಜನ ಹೇಳ್ತಾರೆ, ನೀವು ನಮಗೆ ಮಾಡ್ತಾ ಇಲ್ಲಪ್ಪ ಎಣ್ಣೆನ, ಬರೀ ಶ್ರೀಮಂತರಿಗೆ ಮಾಡ್ತಾ ಇದ್ದೀರಾ ಅಂತ. ಇದು ತಪ್ಪು ಕಲ್ಪನೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಕರೆಂಟ್ ರೇಟ್ ನೀವು ನೋಡಿದ್ರೆ ಅಡುಗೆ ಎಣ್ಣೆ 180-200 ರೂಪಾಯಿ ತನಕ ಬಂದಿದೆ, ನಮ್ಮ ಎಣ್ಣೆ 365 ರೂಪಾಯಿ ಇದೆ. ಸೊ 1:2 ಆಯಿತು. ಇವತ್ತಿನ ಲೆಕ್ಕಾಚಾರಕ್ಕೆ ಬರ್ತೀನಿ. ನಮ್ಮ ಎಣ್ಣೆಗಳನ್ನ ಯಾರ್ಯಾರು ಬಳಸ್ತಾ ಇದ್ದಾರೆ, 10 ಲೀಟ್ರ್ ಬಳಸ್ತಾ ಇರೋರು 5 ಲೀಟ್ರ್ ಇಳಿದಿದೆ ಅವರ ಕನ್ಸಂಪ್ಷನ್, 5 ಲೀಟ್ರ್ ಬಳಸ್ತಾ ಇರೋದು 2-2.5 ಲೀಟ್ರಲ್ಲಿ ಮುಗಿತಾ ಇದೆ. ಸೊ ಒದಗ್ತಾ ಇದೆ ಎಣ್ಣೆ ಅವ್ರಿಗೆ. ಸೊ ಅವರ ಮಂತ್ಲಿ ಬಡ್ಜೆಟ್ ಏನಿದೆ ಅದನ್ನು ಕ್ರಾಸ್ ಆಗದಿರಾ. ಪ್ಲಸ್ ಎರಡನೇದು, ಅವರ ಒಂದು ಏನು ಒಂದು ಮನಸ್ಥಿತಿಲಿತ್ತು, ನಾವು ಏನೋ ತಿಂತಾ ಇದ್ದೀನಿ ಅನ್ನೋಂಥದ್ದು, ಒಳ್ಳೆ ಎಣ್ಣೆ ತಿಂತಾ ಇದ್ದೀನಿ ಅನ್ನೋಂಥದ್ದು ಮನಸ್ಸಲ್ಲಿ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ವಿಚಾರ ಹೇಳ್ತೀನಿ, ಇದು ಹಳ್ಳಿಲಿ ಕೂಡ ಅಫೋರ್ಡ್ ಮಾಡ್ಬೋದು, ಅದನ್ನು ನೋಡೋಂಥ ದೃಷ್ಟಿನ ಬದಲಾಯಿಸ್ಕೋಬೇಕಾಗಿದೆ. ಈಗ ಉದಾಹರಣೆಗೆ ಇವತ್ತು ನಮ್ಮಲ್ಲಿ ಹುಚ್ಚೆಳ್ಳೆಣ್ಣೆ 690 ರೂಪಾಯಿ ಇದೆ. ನಮ್ಮ ಹಳ್ಳಿ, ನಮ್ಮ ಸುತ್ತಮುತ್ತ ಹಳ್ಳಿ, ಪಕ್ಕದ ತಾಲೂಕು, ಪಕ್ಕದ ಜಿಲ್ಲೆ, ಯಾವುದೋ ಒಂದು ಕರ್ನಾಟಕದಲ್ಲಿ ಕಾರಣದಿಂದನೂ ಕೂಡ ಹುಚ್ಚೆಳ್ಳೆಣ್ಣೆಗೆ ಆರ್ಡ್ರ್ ಬರ್ತಾ ಇದೆ ಅಂತಂದರೆ ಹಳ್ಳಿಗಳಿಂದ ಬರ್ತಾ ಇದೆ. ಮೇಜರಾಗಿ ಹೆಣ್ಣುಮಕ್ಕಳು, ಮೈನೇರಿದಾಗ ಬಾಣಂತಿಯರಿಗೆ ಕಂಪಲ್ಸರಿ ಈ ಎಣ್ಣೆನ ಬಳಸ್ತಾ ಇದ್ದರೆ. ಪಟ್ಟಣದಲ್ಲಿ ನಮ್ಮ ಹುಚ್ಚೆಳ್ಳೆಣ್ಣೆ ಜಾಸ್ತಿ ಮೂಮೆಂಟ್ ಇಲ್ಲ, ಹಳ್ಳಿಯಲ್ಲೇ ಇದೆ. 365 ರೂಪಾಯಿ ಕೊಟ್ಟು ಕಡಲೆಕಾಯಿ ಎಣ್ಣೆಗೆ ಪ್ರಶ್ನೆ ಮಾಡೋಂಥದ್ದು ಜಾಸ್ತಿ ನಮ್ಮಲ್ಲಿ ಪಟ್ಟಣದಲ್ಲೇ ಇದೆ. ಹಳ್ಳಿನಲ್ಲಿ 690 ರೂಪಾಯಿ ಆದರೂ ಹುಚ್ಚೆಳ್ಳೆಣ್ಣೆ ಯಾವ ಟೈಮಿಗೆ ಬಳಸಬೇಕು ಅನ್ನೋಂಥದ್ದು ಅವ್ರಿಗೆ ಇನ್ನೂ ಚೆನ್ನಾಗಿ ಗೊತ್ತಿದೆ. ಹಿರಿಯರು ಏನು ಪಾಲಿಸ್ಕೊಬಂದಿದ್ರು 690 ರೂಪಾಯಿ ಅಲ್ಲ, ಎಷ್ಟೇ ಆದ್ರೂ ಕೂಡ ತೊಗೊಂಡೋಗ್ತೀನಿ, ನನ್ನ ಮಗಳು ಚೆನ್ನಾಗಿರ್ಬೇಕು ಅನ್ನೋಂಥ ದೃಷ್ಟಿನಲ್ಲಿ ತೊಗೊಂಡೋಗ್ತಾ ಇದ್ದಾರೆ. ಜನಗಳಿಗೆ ಅರಿವಿನ ಕೊರತೆ ಎಲ್ಲೋ ಆಗ್ತಾ ಇದೆ ಅನ್ನೋಂಥದ್ದು ನಮಗೆ ಈ 5 ವರ್ಷದಲ್ಲಿ ನಮಗೆ ಮನಗಂಡಿದ್ದೀವಿ. ಯಾಕೆ ಅಂದರೆ ಈಗ 80 ರೂಪಾಯಿಗೆ ಸಿಗ್ತಾ ಇತ್ತು ಅಂತ ನಾವು ಆಗಲೇ ಮಾತಾಡಿದ್ವಿ. 80 ರೂಪಾಯಿಗೆ ನಾವು ಶುರು ಮಾಡಿದಾಗ 2017 ಅವತ್ತೇ ಕಡಲೆಕಾಯಿ ಬೆಲೆ 80-100 ರೂಪಾಯಿ ಇತ್ತು. 1 ಲೀಟ್ರ್ ಎಣ್ಣೆ ತೆಗಿಬೇಕು ಅಂದರೆ ಸುಮಾರು 3 ಕೆಜಿಯಷ್ಟು ಕಡಲೆಕಾಯಿ ಬೇಕು. ನಮ್ಗೆ ಇನ್ಪುಟ್ ಕಾಸ್ಟೇ 300 ರೂಪಾಯಿ ತನಕ ಬರ್ತಾ ಇದೆ. ಮೆಷಿನಲ್ಲೇ ತೆಗಿತೀನಿ ಅಂದರೂ ಮಷಿನರಿ ಕಾಸ್ಟು, ಅದಕ್ಕೆ ಕ್ಯಾಪಿಟಲ್, ಮತ್ತು ಅದ್ರ ಮೇಲೆ ಓವರ್ ಆ್ಯಂಡ್ ಅಬೌವ್ ಹ್ಯೂಮನ್ ರಿಸೋರ್ಸ್, ಅದನ್ನು ಪ್ಯಾಕಿಂಗ್ ಮಾಡಬೇಕು, ಗ್ರಾಹಕರು ಮನೆಗೆ ತನಕ ತಲುಪಿಸ್ಬೇಕು, ಎಷ್ಟು ಖರ್ಚಾಗುತ್ತೆ. ಇದು ಸಾಮಾನ್ಯ ಜನರಿಗೆ ಯಾರಿಗೆ ಹೇಳಿದ್ರು ಸಿಂಪಲಾಗಿ ಅರ್ಥ ಆಗುತ್ತೆ. ಹೇಗೆ ಅದು 80 ರೂಪಾಯಿಗೆ ಸಿಗ್ತಾ ಇದೆ, ಅದನ್ನು ನಾವು ಯಾವ ರೀತಿ ನೋಡಬೇಕು, ಅದರಲ್ಲಿ ಅರಿವಿನ ಕೊರತೆ ಇದೆ, ಇದರಲ್ಲಿ ಏನೋ ವ್ಯತ್ಯಾಸಗಳಿದೆ ಅನ್ನೋಂಥದ್ದು ನಾವು ನಮ್ಮ ಒಂದು ಮನಸ್ಸನ್ನು ಓಪನ್ ಆಗಿ ಇಟ್ಕೊಂಡು ನಾವು ಅದನ್ನು ನಮ್ಮ ಆರೋಗ್ಯದ ಬಗ್ಗೆ ಜವಾಬ್ದಾರಿ ನಾವೇ ತಗೋಬೇಕಲ್ವ? ಹೌದಲ್ಲ, ಇವತ್ತು ನೀವು ನೋಡ್ತಾ ಇದ್ದೀರಾ ಹಿಂಗೋಗಿ ಹಿಂಗೆ ಸ್ಟೆಂಟ್ಸ್ಗಳು ಹಾಕ್ಸ್ಕೊಂಡು ಬರ್ತಾ ಇದ್ದಾರೆ, ಹಾರ್ಟ್ ಅಟ್ಯಾಕ್ಗಳು, ಬಿ ಪಿ, ಮೊಣಕಾಲು ನೋವು, ಏನೇನೆಲ್ಲ ನಾವು ಕೇಳಿರಲಿಲ್ಲ ಅವೆಲ್ಲ ಶುರುವಾಗಿದೆ, ಹಳ್ಳಿ ಹಳ್ಳಿಗಳಲ್ಲೂ ಶುರುವಾಗಿದೆ. ಈಗ ಇವರಿಬ್ಬರನ್ನ ನಾನು ಯಾಕೆಲ್ಲಿ ಕರ್ಕೊಂಬಂದೆ ಹೇಳು? ಯಾಕಪ್ಪ ಇವರಿಬ್ಬರೇನು ಸುಮ್ಮನೆ ಬಂದಿಲ್ಲ, ಅಲ್ಲಿ ಗಾಣನು ನಡೀತಾ ಐತೆ ಎಕ್ಸಿಬಿಷನ್ ಆಗಿ, ಎಣ್ಣೆನು ತೆಗಿತಾರ, ಎಣ್ಣೆನು ತೆಗಿತಾವ್ರೆ ಅಲ್ಲಿ. ಇವತ್ತೇನು ಎಣ್ಣೆ ತಂದಿಲ್ಲ, ನೀನ್ ಎದ್ದೋಗಿದ್ ನೋಡಿ ಎಲ್ಲ ಉಚ್ಚಳೆಣ್ಣೆ ಮನೇಲಿ ಐತೋ ಇಲ್ವೋ ನೋಡ್ಕೊಂಬರಕ್ ಹೋಗವನೇ ಅನ್ಕೊಂಡೆ. ಇರ್ಲಿ ಕೇಳು, ಈಗ ಈಗ ಕಮಲಕ್ಕಂಗೆ ಯಾರೋ ಹೇಳ್ಬಿಟ್ಟವ್ರೆ ಏನಂತರದ್ದು ಗಾಣ ಐತೆ ಅಂತ. ಕಮಲಕ್ಕ ಅವಳ ಯಜಮಾನಪ್ಪನ ಹತ್ರ ಚರ್ಚೆ ಮಾಡ್ಬಿಟ್ಟವಳೆ, ನಮ್ಮೂರ್ನಾಗು ನಮ್ಮ ಅಂಗಳದಾಗು ಯಾಕೆ ಮಾಡಬಾರ್ದು ಅಂತ. ಅದಕ್ಕೆ ನಾನು ಇವ್ರಿಗೆ ಹೇಳ್ದೆ, ಸ್ವಾಮಿ ಇದೇ ನೀವು ಹಿಂಗೆ ಇಲ್ಲಿ ಮಾಡಿದಿರಿ, ನಮ್ಮೂರ್ನಾಗು ಏನಾರು ಮಾಡ್ತಾರೆ ಅಂದ್ರೆ ಏನು ವ್ಯವಸ್ಥೆ ಆಗ್ಬೇಕು, ಮಾಡ್ಕೋಬೋದ ಅಲ್ಲಿ ನಮ್ಮ ಸ್ಥಳೀಯರಿಗೆ ನಾವು ಕೊಡವ? ಹೌದು ಹೌದು ಮಾಡ್ಬೇಕಪ್ಪ. ಈಗ ಈಗ ಕಮಲಕ್ಕೂ ಇಲ್ಲ ಅಂತಿದ್ಲು, ಅದಕ್ಕೆ ನನಗೆ ಯಾವ್ದೋ ಜಾತ್ರೆಗೆ ಹೋಯ್ತೀನಿ ತತ್ತಿನಿಂದ, ಜಾತ್ರೆ ತಂದ್ರೆ ಸರಿ ಇಲ್ಲ ಅಂದ್ರೆ ಅವನೇ ಅವನೇ ಎದ್ ಬರ ಗಂಟ ಇವನು ಇವನೇ ಸೊಂಟಕ್ಕೆ ಹಾಕ ಸುಮ್ ತಿರಿತಿರ್ಬೇಕು ಆಯ್ತಾ, ಗಾಣವ ಮಾಡ್ಬಿಡವ ಅಂತ್ಯಾ? ಮಾಡವ ಬಿಡು ಆಯ್ತಾ. ಈಗ ನೋಡು, ಈಗ ಮಾಡ್ಬಿಡವ ಬಿಡು ಅಂತಾನೆ, ಆಮೇಲೆ ಎಣ್ಣೆ ಬತ್ತ ಆಯ್ತು ಅಂದ್ರೆ ಬಾಟ್ಲಿ ಎತ್ಕೊಂಡ್ ಬತ್ತಾನೆ ತುಂಬಿಕೊಡವ ಅಂತ. ನೀನು ನೋಡೋಷ್ಟು ನೋಡು, ಇಲ್ಲ ಇವನು ಕಷ್ಟ ಸುಖ ಅವ್ರು ಹೇಳ್ಕೊಂಡವ್ರೆ ಎಷ್ಟ್ ಕಾಸ್ ಆಯ್ತದೆ ಏನು ಅಂತ. ಸರಿಯಾ ಕಾಸ್ ಕೊಟ್ರೆ ಎಣ್ಣೆ ಕೊಡು, ಇಲ್ಲ ಅಂದ್ರೆ ನಾ ಗಾಣ ನಾಲ್ಕು ಸುತ್ತು ಎಣ್ಣೆ ತಗೊಂಡು ಹೋಗು ಅಂತ ಹೇಳು. ಆಯ್ತಾಯ್ತು, ಈಗ ಈಗ ನವೀನಪ್ಪ ಅವರು ಬಂದವ್ರೆ, ನಮ್ಮ ಮಯಾ ಸಣ್ಣನು ಬಂದವ್ರೆ, ಈ ಒಂದು ಹಾಡ್ ಹೇಳ್ಬಿಡಪ್ಪ ಬೋಲಿ ನೀನು. ಈರಪ್ಪ ಅದ್ ಯಾಕ ಅಷ್ಟ ಆತ್ರ ಪಟ್ಟ ಈ ಸುಬ್ಬಣ್ಣ, ಅಲ್ಲಿ ಕತ್ಲಾಯ್ತಾ ಇರು ಇರು. ನೀನು ಒಂದು ಹತ್ತು ಮೂಟೆ ಕಳ್ಳಕಾಯಿ ಅದಲ್ಲ ಅದರಲ್ಲಿ ಒಸಿಯ ಕೊಡು, ಅವ್ರು ನಮ್ಮ ನವೀನಣ್ಣ ಅವ್ರು ಮಾಡಿರೋ ಗಾಣಕ್ಕೆ ಎಣ್ಣೆ ತೆಗೆದು ಕೊಡ್ತಾರೆ, ಎಲ್ಲಾರು ಹಂಚ್ಕೊಳ್ಳಮ್ಮ, ನಾನು ಸುಬ್ಬಣ್ಣ ಏಮಣ್ಣ ರಾಜಣ್ಣ ನೀ. ಮನೆ ಮುಂದೆ ಗಾಣ ಹಾಕಿಸ್ತೀನಿ ಅಂತವಳೆ, ಕಳ್ಳೆಕಾಯ್ ಬೀಜ ಅಲ್ಲಿಗೆ ಬೇಡವಾ? ಅಲ್ಲಕಾಯ ಆ ಗಾಣ ಹಾಕ್ಸೋದ್ ಇನ್ನು ಸಾನೆ ದಿನ ಅದೇ ಸಾನೆ ದಿನ ಏನಿಲ್ಲ, ಅದಕ್ಕೆ ಅವ್ರು ಬಂದವ್ರೆ ಇನ್ನೇನ್ ಶುರು ಮಾಡದೆ ದೀಪಾವಳಿ ಮುಗೀತ್ಲಯ್ಯ ಅವರು ಹೊಸಿ ಬಿಡವಾಯ್ತಾರೆ. ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡ್ಬಿಟ್ಟು ಎರಡು ಎತ್ತನ್ನ ನೀನು ಏಮಣ್ಣ ನೋಡಿ ಹುಡುಕಿಡಿ ಅದಾರು ಮಾಡಿ ಹೋಲಿ. ಈಗ ಹಾ ನೋಡಪ್ಪ, ಮುಂದೆ ಇದು ನಮ್ಮ ಚುಂಚನಗಿರಿ ಸಂತೆ ನಡೀತದೆ ಆಯ್ತಾ, ಹಂಗೆ ನರಸೀಪುರ ಸಂತೆನು ನಡೀತದೆ ಕಯ್ಯ ಸೋಮವಾರ. ಆ ಹೋಗ್ಬಿಟ್ಟು ಎರಡು ಲಗತ್ತಾಗಿರೋ ಎತ್ತ ತಕೊಂಬಂದು ನಮ್ಮ ಕಮಲಕ್ಕೊಂದು ಕೊಟ್ಬಿಡಮ್ಮ, ಹಂಗೆ ನವೀನ ನವೀನಣ್ಣ ನಮ್ಮ ಈ ಮಹೇಶಣ್ಣ ಇವರೆಲ್ಲರ ಸಲಹೆ ತಕ್ಕಂತೆ ಅದು ಮಾಡ್ಬಿಡಮ್ ಬಿಡು. ಅದೇನ ಈಗ ಮಹೇಶಣ್ಣ ಈಗ ಏನು ನಿರೀಕ್ಷೆ ಮಾಡ್ತಿದ್ದೀರಾ ನೀವು ಇಲ್ಲಿಂದ ಹೋಲಿ, ಜನ ಏನಂತಾರೆ? ಜನ ಅಂತಲೇ ಇದ್ರ ಬಗ್ಗೆ ಅಂತೂ ತುಂಬಾ ಖುಷಿ ಪಟ್ಟಿದ್ದಾರೆ. ದಸರಾ ವಸ್ತು ಪ್ರದರ್ಶನ ಬರೋತ್ಗೊಂದು ಈ ತರ ನೂರು ಗಾಣ ರೆಡಿ ಆಗ್ಬಿಡ್ತಾವ? ಅದು ಒಂದು ಇನ್ನೊಂದು ಕನಸು ಮಲ್ಕೊಳಕ್ಕೆ ಮೊದ್ಲೇನೆ ಒಟ್ಟಿಗೆ ಮನೆ ಹಗಲು ಕನಸು ಅದನ್ನ ನನ್ಸು ಮಾಡ್ಬೇಕು. ನಾವು ಕಂಡಿರೋ ಕನಸು ಈಗ ಎಲ್ಲ ಹಳ್ಳಿಗಳಲ್ಲಾಗಿದೆ, ಒಂದು ನೂರು ಗಾಣಗಳು ನಡೀತಾ ಇದೆ. ನಮ್ಮ ಹತ್ರ ಬಂದು ಒಂದಷ್ಟು ಜನ ಸುಮಾರು ಜನ ತರಬೇತಿ ತಗೊಂಡೋಗಿರೋರೆಲ್ಲ ಒಂದು ನೂರು ಗಾಣಗಳಷ್ಟು ನಡೀತಾ ಇದೆ. ನಮಗೆ ಸಮಾಧಾನ ಅಂದ್ರೆ ಅಲ್ಲಿ ನೂರು ಗಾಣಗಳು ಅಂದ್ರೆ ಅಲ್ಲಲ್ಲಿ ಎರಡೆರಡು ಎತ್ತುಗಳು ಒಂದೊಂದು ಹಳ್ಳಿಗಳಲ್ಲಿ ಎರಡೆರಡು ಕೆಲಸ ಅದು ಅವೆಲ್ಲ ಆಯ್ತು. ಹಾಗೂ ಚಂದ್ರನ್ನ ಹೇಳ್ದಾಗ ಅವಾಗ ಹೇಳಿದ್ರು ಬರೀ ನಾವು ಚಂದ್ರಣ್ಣ ನಂಗೆ ಬೆಳಗ್ಗೆ ಬೆಂಗಳೂರಲ್ಲಿ ಮಾತ್ರ ಎಣ್ಣೆ ತಗತ್ತಾರೆ ಅನ್ಕೊಂಡಿದ್ವು, ಈಗ ನಮಗೂ ಗೊತ್ತಾಯ್ತೈತೆ. ಬೆಂಗಳೂರಲ್ದೆ ಇವಾಗ ನಾವು ಕೆ ಆರ್ ನಗರ, ಹುಣಸೂರು, ಹಾಸನ, ತುಮಕೂರು, ಒಳ ನರಸೀಪುರ, ಪಿರಿಯಾಪಟ್ಟಣ ಸಣ್ಣ ಸಣ್ಣ ತಾಲೂಕುಗಳಿಗೂ ಎಣ್ಣೆಗಳು ಕೊಡ್ತಾ ಇದ್ದೀವಿ. ಇವಾಗ ಅವ್ರ ಮನೆ ಮುಂದೆನೆ ತಲುಪಿಸ್ತಾ ಇದ್ದೀವಿ. ಇವಾಗ ನಾವು ಚೆನ್ನಾಗಿರೋ ಪದಾರ್ಥ ಕೊಟ್ಟರು ತಗೊಳಕ್ಕೆ ಎಲ್ಲರೂ ರೆಡಿ. ಅವರೇ ಅನುಭವಿಸಿ ನೋಡ್ತಾವ್ರೆ ದಸರಾ ಎಕ್ಸಿಬಿಷನ್ನಲ್ಲಿ, ಖುಷಿ ಪಡ್ತಾ ಇದ್ದಾರೆ. ಕೆಲವ್ರಿಗೆ ವಸ್ತು, ಕೆಲವ್ರಿಗೆ ಅವರ ಪಾರಂಪರ್ಯವಾಗಿ ಬಂದಿರೋಂಥದ್ದನ್ನು ನೋಡೋಂಥದ್ದು, ಇನ್ನು ಕೆಲವ್ರಿಗೆ ಇದು ಓಕೆ ಏನೋ ಮಾಡ್ತಾವ್ರೆ ಇದು ನಮ್ಗೆ ಹಾಕಿದ್ದು ಅನ್ನೋ ಒಂದು ಸಾಬ್ರಿ ಇಷ್ಟರಲ್ಲಿ ನಡ್ಕೊಂಡು ಹೋಯ್ತಾ ಇತ್ತೆ. ಬಟ್ ಅಲ್ಲಿ ಶಿಕ್ಷಣ ಇದೆ, ಮಾಹಿತಿ ಇದೆ, ಜೊತೆಗೆ ಮನ ಪರಿವರ್ತನೆ ಮೂರು ಆಯ್ತಾ ಇದೆ. ಈಗ ಕಮಲಕ್ಕ ಇವ್ರಿನ್ನು ವಾಪಸ್ ಹೋಗ್ಬೇಕು, ಇನ್ನು ಎತ್ತು ನಲ್ಲ ಬಿಟ್ಟವ್ರೆ, ಗಾಣ ಬಿಟ್ಟವ್ರೆ, ಕೆಲಸ ಮಾಡೋರು ಅವ್ರದೆಲ್ಲ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡ್ಬೇಕು ಅಂತಿದ್ರು. ನಾವ್ ಹೊಂಟು ಬಿಡ್ತೀವಿ ವಸಿ, ಒಂದಿಷ್ಟು ಟೀ ತಂದ್ಬಿಡು. ಚಂದ್ರಣ್ಣ ಇರಪ್ಪ, ಗಾಣದ ಹಾಡು ಹೇಳ್ತಿಲ್ಲ ಸ್ವಲ್ಪ ಹೇಳ್ಬಿಡಲಿ. ನನ್ ಪದ ಕೆಡಕ್ಕೆ ನಿಮ್ಗೆ ಭಾರಿ ಖುಷಿ ಬಿಡು. ಅಷ್ಟೊಂದೆಲ್ಲ ಏನು ಅನ್ಕೋಬೇಡ, ಏನೋ ಬಂದವ್ರ ಮುಂದೆ ನೀನೊಂಚೂರು ಹಾಡ್ಲಿ ಅಂತ ಕೇಳ್ತಾ ಇದೀವಿ. ಏನು ನೀನು ಇದು ಪ್ರಶಸ್ತಿ ಕೊಡಿಸ್ದೆ ಏನೋ ಸುಮ್ನೆ ಆಡ್ತೀನಿ ಬಿಡು, ಅದಕ್ಕೇನ ಒಳ್ಳೆ ಗಾಣಿಗರಣ್ಣೆ ಒಳೆ ಬೆಳ್ಳಿ ಉಂಗುರದೋಳೆ ವಾಲಾಡಿ ಓ ಎಣ್ಣೆ ಅಳೆಯೋಳೆ ಕೋಲಣ ಕೋಲೆ. ಒಳ್ಳೆ ಗಾಣಿಗರಣ್ಣೆ ಒಳೆ ಬೆಳ್ಳಿ ಉಂಗುರದೋಳೆ ವಾಲಾಡಿ ಓ ಎಣ್ಣೆ ಅಳೆಯೋಳೆ ಕೋಲಣ ಕೋಲೆ. ಇನ್ನು ಇನ್ನೊಂದ್ ಕಿತ್ತ ಆಡ್ಕೊಟನು ಪೂರ್ತಿಯಾ ಕಮಲಕ್ಕ? ಈಗ ನೀನು ಟೀ ಕಾಫಿ ಅದೇನು ತರಬೇಡ. ನಮ್ ನವೀನಣ್ಣ ಏನೋ ಸ್ವಲ್ಪ ಎಣ್ಣೆ ತಂದಾನೆ ನೋಡು. ಈಗಲೇ ಎಣ್ಣೆ ಅಂದ ತಕ್ಷಣ ಫೋನ್ ಬಂತು. ಈಗ ಆ ಎಣ್ಣೆ ತಕೊಂಡು ಆ ಪುರಿ ಹೇಳಿದ್ನಲ್ಲವ್ವ ಕಳೆದ ವಾರ, ಅದ್ನಿ ಕೊಡ್ನೇ ಇಲ್ಲ. ಆ ಪುರಿಯ ಎಣ್ಣೆ ಹಾಕ್ಬಿಟ್ಟು ಹೊಸಿ ಕರ್ಬೇವು ಸೊಪ್ಪು ಕಡ್ಲೆ ಬೀಜ ಎಲ್ಲ ಹಾಕೊಂಡು ಎಲ್ಲ ಕಲಸ್ಕೊಂಡು ತಕಬಾ ಗುಡ್ಡೆ ಹಾಕೊಂಡು ತಿನ್ನಮ್ಮ ನಡಿ. ಅಷ್ಟೊತ್ತಿಗೆ ಟೀ ಮಾಡ್ಲೆ ಬ್ಯಾಡ ಹಾಕವ ಅದನ್ನೇ ತಿನ್ನಮ್ಮ. ಸಾಕು ಅಲ್ಲ, ಈ ಒಂದು ಎಲ್ಲ ನೆನಪಿನ ಶಕ್ತಿ ಕಡಿಮೆ ಆಯ್ತೈತೆ. ಉಚ್ಚಲೆಣ್ಣೆ ಕುಡಿಯಕ್ ಹೇಳಿದ್ರು, ಇಷ್ಟು ಚೆನ್ನಾಗಿ ಹೇಳ್ತಿರೋದ್ರಿಂದ ಉಚ್ಚಲೆಣ್ಣೆ ಕೊಡವ ಅಂತಿದ್ದೆ. ನೀವೇ ಮಡಿಕ ಅಪ್ಪುರಿ ಖಾರ ಕಾಫಿ ಎಲ್ಲ ಅವಂಗೆ ತಕಂಬವ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ದೇಸಿರಿ ನ್ಯಾಚುರಲ್ಸ್ ಸಂಸ್ಥೆಯ ನವೀನ್ ಕುಮಾರ್ ಮತ್ತು ಮಹೇಶ್, ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎಸ್ ಸುಬ್ರಹ್ಮಣ್ಯ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಅಕ್ಟೋಬರ್ 24ರಂದು ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿಯ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮೈಸೂರು ಜಿಲ್ಲೆ ಲಕ್ಷ್ಮೀಪುರದ ಕೃಷಿಕ ಎಸ್ ಸಂತೋಷ್ ಕುಮಾರ್. ಸರ್, ಬೇರೆ ಅಂದರೆ ಬಂದು ನಮ್ಮದು ಸ್ವಲ್ಪ ಇನ್ನೊಂದು ಸ್ವಲ್ಪ ಒಂದು 2 ಕುಂಟೆ ಜಾಗ ಇದೆ, ಅದರಲ್ಲಿ ಬಂದು ನಾನು ಬಾಳೆ ಹಾಕೊಂಡಿದ್ದೀನಿ. 30 ಕುಂಟೆ ಅಲ್ಲದೇ ಇರೋದು, 30 ಕುಂಟೆ ಅಲ್ಲದಂತೆ ಒಂದು 2 ಕುಂಟೆ ಜಾಗ ಇದೆ, ಖರಾಬ್ ಜಾಗದಲ್ಲಿ ಒಂದು 2 ಕುಂಟೆ ಜಾಗ ಇದೆ, ಅದಕ್ಕೆ ನಾನು ಬಾಳೆ ಸಸಿನ ಕೂರಿಸ್ಕೊಂಡಿದ್ದೀನಿ ಸರ್. ಬಾಳೆ ಅಂದರೆ 2 ಕುಂಟೆಗೆ ಎಷ್ಟು ಸಸಿ ಹಾಕಿದ್ದಾರೆ ಸರ್? ನಾನೀಗ 40 ಸಸಿ ಅದಕ್ಕೆ ನಾಟಿ ಮಾಡ್ಕೊಂಡಿದ್ದೀನಿ. ಈಗ ಹಾಕಿದ್ದೀನಿ, ಇವಾಗ ಹೀಗೆ ಹಾಕಿದ್ದೀನಿ. ಇನ್ನೂ ಅದರಿಂದ ಫಲ ಬಂದಿಲ್ಲ? ಇನ್ನೂ ಫಲ ಬಂದಿಲ್ಲ ಸರ್. ಅಕ್ಟೋಬರ್ 25 ಮಂಗಳವಾರ ಹೈನೂರು ಹಸುಗಳಲ್ಲಿ ಚರ್ಮಗಂಟು ರೋಗದ ನಿರ್ವಹಣೆಯನ್ನು ಕುರಿತು ಮೈಸೂರಿನಲ್ಲಿ ಪಶುವೈದ್ಯಕೀಯ ಸೇವಾ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿರುವ ಡಾಕ್ಟರ್ ಸಿಪಿ ತಿಮ್ಮಯ್ಯ ಅವರೊಂದಿಗೆ ಸಂದರ್ಶನ. ಇಡೀ ದೇಹಾದ್ಯಂತ ಇರಬಹುದು, ಇಲ್ಲ ಅಂತೇಳಿದ್ರೆ ಕೆಲವು ಸಲ ಅದು ಬಾಯಿಯ ಸುತ್ತ, ಇಲ್ಲ ಕಣ್ಣಿನ ಸುತ್ತ, ಇಲ್ಲ ಈ 2 ತೊಡೆಗಳ ಮಧ್ಯ, ನಾವೇನು ಈ ಕೆಚ್ಚಲು ಅಥವಾ ಬೀಜಗಳು ಇರುವಂತ ಜಾಗ ಇದೆಯಲ್ಲ ಅಲ್ಲಿ ಸಣ್ಣ ಸಣ್ಣ ಗಂಟುಗಳು, ಅಂದ್ರೆ ಸುಮಾರು 1 ಸೆಂಟಿಮೀಟರ್ನಿಂದ 2 ಸೆಂಟಿಮೀಟರ್ನಿಂದ 5 ಸೆಂಟಿಮೀಟರ್ ತನಕನೂ ಇದರ ದಪ್ಪ ಇರ್ತದೆ ಈ ಗಂಟುಗಳು. ಇದಕ್ಕೆ ನಾವು ನಾಡ್ಯೂಲ್ಸ್ ಅಂತ ಹೇಳ್ತೀವಿ. ನಂತರ ಕೃಷಿ ಲೋಕ. ಅಕ್ಟೋಬರ್ 26 ಬುಧವಾರ ಸಿರಿಧಾನ್ಯಗಳ ಕೃಷಿ ಮೌಲ್ಯವರ್ಧನೆ ಹಾಗೂ ಮಾರಾಟದಲ್ಲಿನ ಅನುಭವ ಕುರಿತು ಮಳವಳ್ಳಿ ತಾಲೂಕು ದೊಡ್ಡ ಬೂವಳ್ಳಿಯ ಬಿ ಮಹೇಶ್ ಕುಮಾರ್ ಮತ್ತು ಶ್ರೀಮತಿ ಸೌಮ್ಯಾ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ. ಈ ಮಾತುಕತೆಯ ಮುಂದುವರೆದ ಭಾಗ ಅಕ್ಟೋಬರ್ 27 ಗುರುವಾರ. ಸರ್, ಅಡುಗೆ ಅನ್ನೋದು ಹಳೇದು ಹೊಸದು ಅಂತ ಏನಿಲ್ಲ, ಆದರೆ ಹಿಂದೆ ಮಾಡ್ತೀನಿ ಅಂದರೆ ಅಕ್ಕಿ ಬಳಸಿ ನಾವು ಏನೇನೋ ಈಗ ಇವಾಗೆಲ್ಲ ಪಾಲಿಶ್ ಮಾಡಿಸೇ ತಾನೇ ಉಪಯೋಗಿಸೋದು. ಅದ್ರ ಬದಲಾಗಿ ಸಿರಿಧಾನ್ಯಗಳ ಆ ಜಾಗದಲ್ಲಿ ಅಕ್ಕಿ ಬದಲಾಗಿ ಸಿರಿಧಾನ್ಯಗಳನ್ನ ಬಳಸಿ ಅಡುಗೆಯನ್ನು ಮಾಡೋಕ್ಕೆ ಸ್ವಲ್ಪ ಸ್ವಲ್ಪ, ಅಂದರೆ ಅದು ಒಂದೇ ಸಲ ಮಾಡೋಕ್ಕೆ ಆಗಲ್ಲ, ಅದು ನಿಧಾನಕ್ಕೆ ಹಂತ ಹಂತವಾಗಿ ಮಾಡ್ತಾ ಮಾಡ್ತಾ ಅದು ಗೊತ್ತಾಗುತ್ತೆ. ಮೇಯ್ನ್ ಸಿರಿಧಾನ್ಯಗಳನ್ನ ನೆನೆ ಹಾಕಬೇಕು, ನೆನೆ 8 ಗಂಟೆಗಳ ಕಾಲ ನೆನೆಸಿ ಆಮೇಲೆ ಅದನ್ನು ಬಳಸಬೇಕು. ಹಾಗೆ ಬಳಸಿದ್ರೇ ಅದರಿಂದ ಆಗುವಂಥ ಉಪಯೋಗ ನಮಗೆ ಸಿಗುತ್ತೆ. ಹಿಂದೆಯಿಂದ ಎಲ್ಲರೂ ತಿಂತಾ ಇರ್ಸಿ